ಆದ್ಮೇಲೆ ಬರುವಂತ ಎಫೆಕ್ಟ್ ತುಂಬಾ ಪ್ರಮಾಣದಲ್ಲಿ ಆರ್ಥಿಕ ನಷ್ಟ ಉಂಟು ಮಾಡುತ್ತೆ. ಇದರಲ್ಲಿ ಹೈಪೋ ಕ್ಯಾಲ್ಸಿಮಿಯಾ, ಕ್ಯಾಲ್ಸಿಯಂ ಕೊರತೆ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಹೈಪೋಕೆಲಿಮಿಯಾ ಅಂತಂದು ಪೊಟ್ಯಾಷಿಯಂದು ಕೊರತೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಹೈಪೋ ಕ್ಯಾಲ್ಸಿಮಿಯಾ ಅಂತಂದ್ರೆ ಹಾಲಿನ ಇಳುವರಿ ಕಡಿಮೆ ಆಗೋಂಥದ್ದು, ಅದರಲ್ಲಿರೋ ಫ್ಯಾಟ್ ಅಂಶ, ಕೊಬ್ಬಿನ ಅಂಶ ಕಡಿಮೆ ಆಗೋಂಥದ್ದು, SNF ಪರ್ಸೆಂಟೇಜ್ ಕಡಿಮೆ ಆಗೋಂಥದ್ದು ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಹೈಪೋಕೆಲಿಮಿಯಾ ಅಂತಂದ್ರೆ ಪೊಟ್ಯಾಷಿಯಂ ಕೊರತೆ ಆಗ್ತಿರುತ್ತೆ. ಈ ಪೊಟ್ಯಾಷಿಯಂ ಕೊರತೆ ಆಯಿತು ಅಂತಂದ್ರೆ ಪರ್ಮನೆಂಟ್ ಲೇಮ್ನೆಸ್ ಅಂತಂದು, ಅಂದ್ರೆ ಕುಂಟ್ಕೊಳ್ಳೋದು, ಎದ್ದೇಳದಲ್ಲೇ ಇರೋಂಥದ್ದು, ಈ ತರ ಒಂದು ಸಮಸ್ಯೆ ದೀರ್ಘಕಾಲದಲ್ಲಿ ಬಂದ್ಬಿಡುತ್ತದೆ. ಎಪಿಮಿರಲ್ ಫೀವರ್ ಬರ್ತಿದಂಗೆನೆ ಮೇವು ಕಡಿಮೆ ಮಾಡುತ್ತೆ, ತುಂಬಾ ಉಷ್ಣಾಂಶ ಇರೋಂತ ಜ್ವರ ಬಂದಿರುತ್ತೆ, ಜೊತೆಗೆ ಕುಂಟ್ಕೊಂಡು ಓಡಾಡ್ತಾ ಇರುತ್ತೆ. ಸೊ ಇದು ಎರಡನೇ ಕಾಯಿಲೆ ಬೇಸಿಗೆನಲ್ಲಿ ಬರೋಂಥದ್ದು. ಮೂರನೇದು ಸಮ್ಮರ್ ಮ್ಯಾಸ್ಟೈಟಿಸ್ ಅಂತಂದು, ಬೇಸಿಗೆಯಲ್ಲಿ ಕೆಚ್ಚಲು ಬಾವು. ಕೆಚ್ಚಲು ಬಾವು ಅಂತಂದ್ರೆ ಆಲ್ಮೋಸ್ಟ್ ರೈತ ಆರ್ಥಿಕ ಸಂಕಷ್ಟದಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅದರಲ್ಲಿ ಒಂದು ಹಾಲಿನ ಇಳುವರಿಯಿಂದ ನಷ್ಟ ಆಗ್ತಿರುತ್ತೆ, ಒಂದು ಟ್ರೀಟ್ಮೆಂಟ್ಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದರಲ್ಲಿ ನಷ್ಟ ಆಗ್ತಾ ಇರುತ್ತೆ. ಈ ಸಮ್ಮರ್ ಮ್ಯಾಸ್ಟೈಟಿಸ್ ಬರೋ ಅಂಥದ್ದು ಒಂದು ಬ್ಯಾಕ್ಟೀರಿಯಾ ಯಾವುದು ಅಂದರೆ ಕೊರಿನಿ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಈ ಕೊರಿನಿ ಬ್ಯಾಕ್ಟೀರಿಯಾಯಿಂದ ಬೇಸಿಗೆಯಲ್ಲಿ ಕೆಚ್ಚಲು ಬಾವು ಆಗ್ತಾ ಇರುತ್ತೆ. ಸೊ ಇದೆಂಗೆ ಅಂದರೆ ಮಾಮೂಲು ಕೆಚ್ಚಲು ಬಾವು ಆಗುತ್ತಲ್ಲ, ಈಗ ಹಾಲು ಸರಿಯಾಗಿ ಹಿಂಡದಲ್ಲೇ ಇದ್ದಾಗ ಕೆಚ್ಚಲು ಬಾವು ಆಗ್ತಾ ಇರುತ್ತೆ. ಈ ಕೊರಿನಿ ಬ್ಯಾಕ್ಟೀರಿಯಾದ ಹೆಂಗೆ ಅಂದರೆ ಹಾಲು ಚೆನ್ನಾಗಿ ಹಿಂಡಿರ್ತೀವಿ, ಆದ್ರೂ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಹಿಂಡಿರ್ತೀವಿ, ಬೆಳಿಗ್ಗೆ ಏನು ಕಾಯಿಲೆ ಆಗಿರಲ್ಲ, ಸಂಜೆ ಅಷ್ಟೊತ್ತಿಗಲೇ ನೀರಾಗಿ ಹಾಲು ಬರ್ತಾ ಇರುತ್ತೆ. ಪರ್ ಅಕ್ಯೂಟ್ ಅಂತ ಕರಿತೀವಿ, ಅಕ್ಯೂಟ್ ಮತ್ತೆ ಕ್ರಾನಿಕ್, ಮೂರು ತರ ನಮಗೆ ಕೆಚ್ಚಲು ಬಾವು ಬರ್ಬೋದು. ಒಂದು ಪರ್ ಅಕ್ಯೂಟ್ ಅಂತಂದ್ರೆ ನಮಗೆ ಕಾಣದೇ ಇಲ್ಲ, ಅದು ಬೆಳಿಗ್ಗೆ ಕಂಡಿರಲ್ಲ, ಸಂಜೆ ಅಷ್ಟೊತ್ತಿಗೆ ಕಾಣ್ತಾ ಇರುತ್ತೆ, ಅದು ಹಾಲೆಲ್ಲ ಪೂರ್ತಿ ನೀರ್ ನೀರಾಗಿ ಬಂದ್ಬಿಡುತ್ತೆ. ಸೊ ಈ ತರ ಬಂತು ಅಂದ್ರೆ ಪರ್ ಅಕ್ಯೂಟ್ ಅಂತ ಕರಿತೀವಿ. ಅದರಲ್ಲಿ ಇನ್ನೊಂದು ಹೆಸರು ಏನು ಅಂತಂದ್ರೆ ಕಲ್ಲು ಬಾವು ಅಂತಂದು ಕರಿತೀವಿ. ಈ ಬೇಸಿಗೆನಲ್ಲಿ ಆಲ್ಮೋಸ್ಟ್ ಕಲ್ ಬಾವೇ ಜಾಸ್ತಿ ಆಗ್ತಾ ಇರುತ್ತೆ. ಈ ಕಲ್ ಬಾವು ಆಯಿತು ಅಂತಂದ್ರೆ ಯಾವ ರೀತಿ ನಷ್ಟ ಆಗುತ್ತೆ ಅಂತಂದ್ರೆ, ಕೆಚ್ಚಲೆಲ್ಲ ಫುಲ್ ಗಟ್ಟಿಯಾಗಿರುತ್ತೆ, ಹಾಲು ಬರ್ತಾ ಇರಲ್ಲ. ಈಗ ನಾಲ್ಕು ಕ್ವಾರ್ಟರ್ಸ್ ಇರ್ತವೆ, ನಾಲ್ಕು ಚೇಂಬರ್ಗಳು ಇರ್ತವೆ ನಮ್ಗೆ ಹಾಲು ಕೊಡಬೇಕು ಅಂತಂದಾಗ. ಒಂದು ಹಸು 10 ಲೀಟ್ರ್ ಕೊಡ್ತಾ ಇದೆ ಅಂತಂದ್ರೆ 2.5 ಲೀಟ್ರ್ ಒಂದೊಂದು ಕ್ವಾರ್ಟರಿಂದ ಬರ್ತಾ ಇರುತ್ತೆ. ಒಂದು ತೊಟ್ಟಿಗೆ ಏನಾರು ಆಯಿತು ಕೆಚ್ಚಲು ಬಾವು ಈ ಸಮ್ಮರ್ ಮ್ಯಾಸ್ಟೈಟಿಸ್ ಅಂತ ಆಯ್ತು ಅಂದ್ರೆ ಕಲ್ಲು ಬಾವು ಆಗಿಬಿಡುತ್ತೆ, ಫುಲ್ ಕಲ್ಲು ಗಟ್ಟಿ ಆಗ್ಬಿಡುತ್ತೆ, ಆ ಹಾಲು ಹಿಂಡೋದಾಗ್ಲಿ ಏನು ಬರೋದೇ ಇಲ್ಲ ಹಾಲು. ಈ ತರ ಆಯ್ತು ಅಂತಂದ್ರೆ 2.5 ಲೀಟ್ರ್ ನಷ್ಟನಾ. ಈಗ ಒಂದು ಸೂಲು ಅಂತಂದ್ರೆ 305 ದಿನ ಹಾಲು ಉಣಿಸುವ ಅವಧಿ ಇರ್ತದೆ, ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ಈ 305 ದಿನದಲ್ಲಿ 2.5 ಲೀಟ್ರ್ ಹೋಯ್ತು ಅಂತಂದ್ರೆ 762 ಲೀಟ್ರಷ್ಟು ಹಾಲು ಬರದಲ್ಲೇ ಹೋಗುತ್ತೆ ಅವನಿಗೆ, ರೈತನಿಗೆ. ಇವತ್ತಿನ ಪ್ರೆಸೆಂಟ್ ರೇಟ್ 35-40 ರೂಪಾಯಿ ಇರುತ್ತೆ, ಹತ್ತಿರ 30,000ದಷ್ಟು ಅವರಿಗೆ ಆರ್ಥಿಕ ನಷ್ಟ ಆಗುತ್ತೆ. ಈ ಕಲ್ಬಾ ಒಂದ್ಸಲ ಆಯ್ತು ಅಂತಂದ್ರೆ ಟ್ರೀಟ್ಮೆಂಟ್ಗೆ ಹೈಯರ್ ಆಂಟಿಬಯೋಟಿಕ್ಸ್ ಹೋಗ್ಬೇಕಾಗುತ್ತೆ, ನಾವು 5th ಜನರೇಷನ್ ಆಂಟಿಬಯೋಟಿಕ್ ಹೋಗ್ಬೇಕಾಗುತ್ತೆ. ಬರೇ 80 ರೂಪಾಯಿ ಕೊಟ್ಟಿರೋ ಟ್ಯೂಬಲ್ಲಿ ಹುಷಾರಾಗೋಂತ ಕಾಯಿಲೆ 500-600 ರೂಪಾಯಿ ಒಂದೊಂದು ಟ್ಯೂಬ್ ಆಗುತ್ತೆ, ಕೆಚ್ಚಲು ಬಾವು ಇಂಟ್ರಾ ಮೆಮರಿ ಟ್ಯೂಬ್ ಅಂತ ಕರಿತೀವಿ. ಸೊ ಇದರಿಂದ ಟ್ರೀಟ್ಮೆಂಟ್ 5-7 ದಿನ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಯಾವುದೇ ಒಂದು ಬ್ಯಾಕ್ಟೀರಿಯಾದ ಬರೋಂಥ ಕಾಯಿಲೆಗೆ. ಟ್ರೀಟ್ಮೆಂಟ್ನಿಂದ ನಷ್ಟ ಮತ್ತೆ ಹಾಲಿನಿಂದ ನಷ್ಟ, 7-8 ದಿನ ಹಾಲು ಹಾಕಂಗಿಲ್ಲ ಡೈರಿಯವ್ರಿಗೆ. ಸೊ ಈ ತರ ಎಫೆಕ್ಟ್ ಆಗಿ ರೈತನಿಗೆ ತುಂಬಾ ಆರ್ಥಿಕ ನಷ್ಟ ಉಂಟಾಗುತ್ತೆ. ಜೊತೆಗೆ ಆರೋಗ್ಯ ಸುಧಾರಿಸೋದು, ಆರೋಗ್ಯ ಮಾತ್ರ ಸುಧಾರಿಸುತ್ತೆ ಅದರಲ್ಲಿ, ಯಾವುದು ಹಸುವಿನಲ್ಲಿ ಆರೋಗ್ಯ ಸುಧಾರಿಸುತ್ತೆ, ಬಟ್ ಹಾಲು ಬರದೇ ಇಲ್ಲ. ಇದು ನೆಕ್ಸ್ಟ್ ಸೂಲವರೆಗೂ ಕಾಯ್ಬೇಕಾಗತ್ತೆ. ಅದು ಹಸು ಗರ್ಭ ಕಟ್ಟಬೇಕು, ಗರ್ಭ ಆದ್ಮೇಲೆ ತಿರ್ಗಾ ನೆಕ್ಸ್ಟ್ ಕರು ಹಾಕ್ಬೇಕು. ಕರು ಆದ್ಮೇಲೆ ಚಾನ್ಸಸ್ 50-50, 50% ಹಾಲು ಬರ್ಬೋದು, 50% ಹಾಲು ಬರ್ದನೇ ಇರ್ಬೋದು. ಬರ್ದಲೇ ಹೋಯ್ತು ಅಂತಂದ್ರೆ ಆ ಸೂಲ್ನಲ್ಲೂ 30,000 ಲಾಸು, ನೆಕ್ಸ್ಟ್ ಕರು ಹಾಕಿದಾಗ್ಲೂ 30,000 ಲಾಸು, ಒಂದು 3-4 ರಲ್ಲಿ ಹತ್ತತ್ರ 1-1.5 ಲಕ್ಷ ನಷ್ಟ ಅನುಭವಿಸ್ತಾ ಇರ್ತಾರೆ. ಸೊ ಈ ತರ ಸಾಮಾನ್ಯವಾಗಿ ತೊಂದರೆಗಳನ್ನ ಅನುಭವಿಸೋದು ಕಾಮನ್ ಆಗಿರ್ತದೆ. ಸೊ ಇದ್ರದ್ದೆಲ್ಲ ಪೂರ್ತಿ ಜಾನುವಾರುಗಳನ್ನ ರಕ್ಷಿಸ್ಕೋಬೇಕು, ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಕೆಲವೊಂದು ಅಂಶಗಳನ್ನ ನಾವು ಗಣನೆ ತಗೋಬೇಕಾಗತ್ತೆ. ಸೊ ಬೇಸಿಗೆನಲ್ಲಿ ತಾಪಮಾನ ಜಾಸ್ತಿ ಇರ್ತದೆ, ಬೆಳಿಗ್ಗೆ ಎದ್ದೇಳ್ತಿದ್ದಂಗೆನೆ ಹಾಲು ಕರಿತಿದ್ದಂಗೆನೆ ಬೆಳಿಗ್ಗೆ ಸೂರ್ಯ ನೆತ್ತಿಗೆ ಬರೋ ಅಷ್ಟೊತ್ತಿಗೆನೆ ನಾವು ಹಸುಗಳನ್ನ ಮೇಯಕ್ಕೆ ಬಿಟ್ಬಿಡ್ಬೇಕು. ಮೇಯಕ್ಕೆ ಬಿಡೋದ್ರಿಂದ ಬೇಗನೆ ಮೇವು ತಿಂತವೆ, ತಿರ್ಗಾ ಈ ತಾಪಮಾನ ಹೆಚ್ಚಾಗಿರೋ ಟೈಮಲ್ಲಿ ಏನು ಮಾಡಬೇಕು, ನಾವು ಕೊಟ್ಟಿಗೆ ಕೊಟ್ಕೊಂಬರ್ಬೇಕು, ಅದ್ರ ಮೇಲ್ಗಡೆ ನೀರು ಹಾಕ್ಬೇಕು, ಇಲ್ಲ ತಣ್ಣಗಿರೋ ಬಟ್ಟೆ ಹಾಕ್ಬೇಕಾಗತ್ತೆ, ಚೆನ್ನಾಗಿರೋ ನೀರು ಕೊಡಬೇಕಾಗತ್ತೆ, ಚೆನ್ನಾಗಿರೋ ಮೇವು ಕೊಡಬೇಕಾಗತ್ತೆ. ಒಂದು ಕೆಲವೊಂದು ಕಮರ್ಷಿಯಲ್ ಫಾರ್ಮ್ಸ್, ದೊಡ್ಡ ದೊಡ್ಡ ಫಾರಂಗಳಿರ್ತವೆ, ಒಂದು 20-40 ಹಸುಗಳಂತ ಸಾಕಂತ ಇದಿರ್ತವೆ, ಅಂತ ಕಡೆ ಏನ್ ಮಾಡ್ತವೆ ಅಂದ್ರೆ ಸ್ಪ್ರಿಂಕ್ಲರ್ ಸೆಟ್ ಬರ್ತದಲ್ಲ ಸಣ್ಣದು, ಅದರಲ್ಲಿ ಫಾಗರ್ಸ್ ಅಂತ ಕರಿತೀವಿ, ಫಾಗರ್ಸ್ ಎಲ್ಲ ಪೂರ್ತಿ ಮಿಸ್ಟ್ ಆಗಿ ಅದು ನೀರ್ನ ಇದು ಮಾಡ್ತಾ ಇದ್ರೆ ತಾಪಮಾನ ಕಾಪಾಡುತ್ತೆ, ನಮ್ಮ ಬಾಡಿ ಟೆಂಪರೇಚರ್ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಈ ತರ ನಮಗೆ ಮೇಂಟೈನ್ ಮಾಡಿದ್ರೆ ಅಷ್ಟೇ ನಮಗೆ ಕರೆಕ್ಟಾಗಿ ಸರಿಯಾದ ಪ್ರಮಾಣದ ಈಲ್ಡ್ ಬರ್ತಾ ಇರುತ್ತೆ, ಮತ್ತೆ ಅದು ಕಂಡೀಷನ್ ಕಡಿಮೆ ಆಗೋದಿಲ್ಲ, ಯಾವುದೇ ರೀತಿಯಾದ ಋತುಚಕ್ರದಾಗಲಿ ಸಮಸ್ಯೆ ಬರದಲ್ಲೇ ಇರ್ತದೆ, ಗರ್ಭ ಕಟ್ಟೋದು ಪ್ರಾಬ್ಲಮ್ ಏನೂ ಬರೋದಿಲ್ಲ. ಜೊತೆಗೆ ಜೀವಸತ್ವಗಳು, ಜೀವಸತ್ವಗಳನ್ನ ಹೆಚ್ಚಾಗಿ ನಾವು ಬೇಸಿಗೆಗಾಲದಲ್ಲಿ ಉಪಯೋಗಿಸ್ಬೇಕಾಗತ್ತೆ. ವಿಟಮಿನ್ ಎ, ವಿಟಮಿನ್ ಡಿ, ಇ, ಈ ಸೆಲೆನಿಯಮ್ ಮತ್ತೆ ಖನಿಜ ಮಿಶ್ರಣ, ಇದ್ರದ್ದು ಡೈಲಿ 100 ಗ್ರಾಮ್ ನಾವು ಖನಿಜ ಮಿಶ್ರಣ ಹಾಕ್ಲೇಬೇಕು. ಬೇಸಿಗೆನಲ್ಲಿ 50 ಗ್ರಾಮ್ ಹಾಕಿದ್ರು ಏನು ಸಮಸ್ಯೆ ಇರೋದಿಲ್ಲ. ಜೊತೆಗೆ ಬೇಸಿಗೆನಲ್ಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಯಾವುದು ಅಂತಂದ್ರೆ ಕೊಬ್ಬಿನಂಶ ಬರೋದಿಲ್ಲ. ಹಾಲಲ್ಲಿ ಕೊಬ್ಬಿನಂಶ ಕೊರತೆ ಇರ್ತದೆ, SNF% ಕೊರತೆ ಇರ್ತದೆ. ಇದು ಯಾಕಾಗುತ್ತೆ ಅಂತಂದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ಹಸಿಮೇವು ಮತ್ತೆ ಒಣಮೇವನ ನಾವು ಕೊಡಬೇಕಾಗತ್ತೆ. ಈಗ ಒಂದು ಹಸುಗೆ ಒಂದು 100 ಕೆಜಿ ನಾವು ಹಸಿಮೇವು ಕೊಡ್ತಿದ್ದೀವಿ ಅಂತಂದ್ರೆ ಒಂದು 50 ಕೆಜಿ ಅಷ್ಟು ನಾವು ಒಣಮೇವು ಕೊಡಲೇಬೇಕು. 4 ಚೇಂಬರ್ಸ್ ಇರುತ್ತೆ ಹಸುಗಳಲ್ಲಿ, ರೂಮೆನ್, ರೆಟಿಕ್ಯುಲಮ್, ಒಮೇಸಮ್, ಅಬೋಮೇಸಮ್ ಅಂತಂದು. ಫಸ್ಟ್ ಮೊದಲನೇ ಚೇಂಬರ್ ರೂಮೆನ್ ಅಂತಂದು, ಅದರಲ್ಲಿ ವೊಲಟೈಲ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ, ಈ ಫ್ಯಾಟ್ ಗ್ಲೋಬ್ಯುಲಿನ್ಸ್ ರಿಲೀಸ್ ಆಗ್ತಿರತ್ತೆ. ಇದೇನಾಗುತ್ತೆ ಒಣಮೇವನಲ್ಲಿ ಬರ್ತೈತಿ, ಇದು ಒಣಮೇವು ಕರೆಕ್ಟಾಗಿ ಜೀರ್ಣಕ್ರಿಯೆ ಆಗಲಿಲ್ಲ ಅಂತಂದ್ರೆ ಫ್ಯಾಟ್ ಗ್ಲೋಬ್ಯುಲ್ಸ್ ಕೆಳಗಡೆ ಬರೋದಿಲ್ಲ, ಹಾಲಲ್ಲಿ ಬರೋದಿಲ್ಲ. ಜೀರ್ಣಕ್ರಿಯೆ ಕರೆಕ್ಟಾಗಿ ಮಾಡಬೇಕು ಅಂತಂದ್ರೆ ಈಸ್ಟ್ ಅಂತ ಒಂದು ಇದನ್ನ ನಾವು ಪದಾರ್ಥನ ಆ್ಯಡ್ ಮಾಡಬೇಕು. ಚಳಿಗಾಲದಲ್ಲಿ ದೇಹ ಉತ್ಪಾದನೆ ಅದರ ಕದೇ ಮಾಡ್ಕೊಂಡ್ಬಿಡುತ್ತೆ, ಬಟ್ ಬೇಸಿಗೆಗಾಲದಲ್ಲಿ ಉತ್ಪಾದನಾ ಶಕ್ತಿ ಕಡಿಮೆ ಇರುತ್ತೆ. ಸೊ ಆದ್ರಿಂದ ನಾವು ಹೊರಗಡೆಯಿಂದ ಈಸ್ಟ್ನ ಕೊಡಬೇಕಾಗುತ್ತೆ. ಆ ಈಸ್ಟ್ ಇದ್ದಾಗ ಮಾತ್ರ ನಮಗೆ ಏನು ಒಣಮೇವೆಲ್ಲ ಪೂರ್ತಿ ಜೀರ್ಣಕ್ರಿಯೆ ಆಗಿ ವೊಲಟೈಲ್ ಫ್ಯಾಟಿ ಆಸಿಡ್ಸ್ ಎಲ್ಲ ರಿಲೀಸ್ ಆಗಿ ನಮಗೆ ಕೊಬ್ಬಿನಂಶ ಮತ್ತು ಸಾಲಿಡ್ ನಾಟ್ ಫ್ಯಾಟ್ಸ್ ಕಡಿಮೆ ಆಗದಂಗೆ ಕಾಪಾಡುತ್ತೆ. ಸರ್ವೇ ಸಾಮಾನ್ಯವಾಗಿ ಒಂದು ಹಸು ಹಾಲು ಕೊಡ್ತಿದೆ ಅಂತಂದರೆ 3.5-4.5% ಫ್ಯಾಟ್ ಪರ್ಸೆಂಟೇಜ್ ಇರಬೇಕು ಮತ್ತು 8.5% SNF ಸಾಲಿಡ್ ನಾಟ್ ಫ್ಯಾಟ್ ಅಂತ. ಸಾಲಿಡ್ ನಾಟ್ ಫ್ಯಾಟ್ ಅಂತಂದರೆ ಹಾಲಿನಲ್ಲಿ ನೀರು ಮತ್ತು ಕೊಬ್ಬಿನಂಶ ಬಿಟ್ಟು ಮಿಕ್ಕಿದ್ದು ಯಾವ್ಯಾವ ಸಾಲಿಡ್ ಪದಾರ್ಥಗಳು ಬರ್ತವೆ, ಪ್ರೋಟೀನ್ಸ್ ಬರ್ತದೆ, ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ಇದೆಲ್ಲ ಪೂರ್ತಿ ಸಾಲಿಡ್ ನಾಟ್ ಫ್ಯಾಟ್ಸ್ ಅಂತ ಕರಿತೀವಿ. ಇದು 8.5% ಇರಬೇಕು ಮತ್ತು ಫ್ಯಾಟ್ ಪರ್ಸೆಂಟೇಜ್ 3.5% ಇರಬೇಕು. ಜೊತೆಗೆ ಈಗ ಅಕಸ್ಮಾತ್ ಯಾರೋ ಕೆಲವರು ಕಮರ್ಷಿಯಲ್ ಫಾರ್ಮ್ಸ್ ಇರಲ್ಲ, ಈ ಫಾಗರ್ಸ್ ಹಾಕೋದಾಗಲಿ ಸ್ಪ್ರಿಂಕ್ಲರ್ಸ್ ಹಾಕೋದಾಗಲಿ ವ್ಯವಸ್ಥೆ ಇರೋದಿಲ್ಲ. ಸೊ ಅಂಥರ್ ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಬೇಗನೆ ಮುಂಜಾನೆ ಬೇಗನೆ ಮೇಯಕ್ಕೆ ಬಿಡಬೇಕು. ಜೊತೆಗೆ ಅಲ್ಲಲ್ಲೇ ಮರಗಳಿರ್ತದಲ್ಲ ಅಂಥ ಕಡೆ ತಂಪಾಗಿರೋ ಕಡೆ ನಾವು ಕಟ್ಕೊಂಡು ನಾವು ಹಸುಗಳನ್ನ ಸಾಕಬೇಕಾಗುತ್ತೆ. ಜೊತೆಗೆ ಇದೆಲ್ಲರ ಜೊತೆಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ನಾವು ಕೊಡಲೇಬೇಕು, ಇದರಿಂದ ನಮಗೆ ಸಮಸ್ಯೆಗಳು ಕಡಿಮೆ ಆಗ್ತಾ ಇರುತ್ತೆ. ಈ ಬೇಸಿಗೆಯಲ್ಲಿ ಆಹಾರದ ಕ್ರಮವನ್ನು ಏನಾದರೂ ಬದಲಾವಣೆ ಮಾಡಬೇಕಾಗುತ್ತೆ? ಆಹಾರದ ಕ್ರಮಗಳು ಅಂತಂದರೆ ಅದೇ ಬೆಳಿಗ್ಗೆ ಹೊತ್ತು ಬೇಗನೆ ಮೇಯಕ್ಕೆ ಬಿಡಬೇಕಾಗತ್ತೆ, ಸಂಜೆ ಹೊತ್ತು ಬಿಡಬೇಕಾಗತ್ತೆ, ಮಧ್ಯಾಹ್ನದ ಹೊತ್ತು ಮಾತ್ರ ನಾವು ಕೊಟ್ಟಿಗೆಯಲ್ಲಿ ಕಟ್ಕೋಬೇಕಾಗತ್ತೆ. ಜೊತೆಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್, ಅವಾಗಲೇ ಹೇಳಿದೆ 100 ಕೆಜಿಯಷ್ಟು ನಾವು ಹಸಿಮೇವು ಕೊಡ್ತಾ ಇದ್ದೀವಿ ಅಂತಂದರೆ 50% 50 ಕೆಜಿಯಷ್ಟು ನಾವು ಒಣಮೇವನ್ನ ಕೊಡಲೇಬೇಕು. ಡ್ರೈ ಮ್ಯಾಟರ್ ಅಂತ ಕರಿತೀವಿ, ದೇಹಕ್ಕೆ ಉಪಯೋಗ ಆಗೋಂಥ ಶಕ್ತಿ, ಆ ಶಕ್ತಿನ ನಾವು ಕೊಡೋದೆ ಒಣಮೇವಿಂದ. ಸೊ ಕೆಲವರು ಯಥೇಚ್ಛವಾದ ಹಸಿಮೇವು ಬೆಳೆದ್ಬಿಟ್ಟಿರುತ್ತೆ ಅಂತಂದ್ಬಿಟ್ಟು ಹಸಿಮೇವನೇ ಆಗ್ತಾ ಇರ್ತಾರೆ. ಆ ಥರ ಮಾಡಿದ್ರೆ ಜೀರ್ಣಕ್ರಿಯೆ ಎಫೆಕ್ಟ್ ಆಗುತ್ತೆ. ನಾನು ಅವಾಗಲೇ ಹೇಳಿದೆ ವೊಲಟೈಲ್ ಫ್ಯಾಟಿ ಆಸಿಡ್ಸ್ ರಿಲೀಸ್ ಆಗಬೇಕು ಅಂತಂದು, ಆ ರಿಲೀಸ್ ಆಗಬೇಕು ಅಂದರೆ ಒಣಮೇವು ಬೇಕೇ ಬೇಕು. ಇನ್ನು ಈ ಕೊಟ್ಟಿಗೆಯನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಬೇಸಿಗೆಯಲ್ಲಿ? ಕೊಟ್ಟಿಗೆ ಅಂತಂದರೆ ನಾವು ಹೆಂಗೆ ನಮ್ಮ ಮನೆಗಳನ್ನ ನಾವು ಎಷ್ಟು ಶುಚಿಯಾಗಿ ಇಟ್ಕೋತೀವೋ ಅದೇ ರೀತಿ ಹಸುಗಳನ್ನ ಕೊಟ್ಟಿಗೆನೂ ಕೂಡ ಶುಚಿಯಾಗಿ ಇಟ್ಕೋಬೇಕು. ಈಗ ಒಂದು ಹಸು ಸಗಣಿ ಆಗ್ತಾ ಇದೆ ಅಂತಂದರೆ ಸಗಣಿ ಆಗ್ತಿದ್ದಂಗೆ ಅದನ್ನು ಕ್ಲೀನ್ ಮಾಡೋಂಥ ವ್ಯವಸ್ಥೆ ಇರಬೇಕು, ಗಂಜಲ ಸರಾಗವಾಗಿ ಹರಿಯುವಂಥ ವ್ಯವಸ್ಥೆ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಈ ಕೆಚ್ಲು ಬಾವಿಗೆ ಮೇಯ್ನ್ ಕಾರಣನೇ ಮ್ಯಾನೇಜ್ಮೆಂಟ್ ಕಾಯಿಲೆ ಅಂತ ಕರಿತೀವಿ ನಾವು ಕೆಚ್ಲು ಬಾವನ. ಒಂದು ಕೊಟ್ಟಿಗೆಯಲ್ಲಿ ನಾವು ಚೆನ್ನಾಗಿ ನೀಟಾಗಿ ಶುಚಿಯಾಗಿ ಇಟ್ಕೊಂಡ್ರೆ ಈ ಕೆಚ್ಲು ಬಾವು ಅನ್ನೋದನ್ನ ನಾವು ಅವಾಯ್ಡ್ ಮಾಡ್ಬೋದು. 80% ನಾವು ಕೆಚ್ಲು ಬಾವು ಬರ್ದಂಗಲೇ ನೋಡ್ಕೋಬಹುದು. ಈಗ ಹಸು ಬೆಳಿಗ್ಗೆ ಎದ್ದೇಳ್ದಿನಗೆ ಸ್ನಾನ ಮಾಡಿಸ್ಬೇಕು, ಬಟ್ ಯೂಶ್ವಲಿ ಎಲ್ಲ ರೈತರುಗಳು ಏನು ಮಾಡ್ತಾರೆ ಅಂದರೆ ವಾರಕ್ಕೊಂದಿನ ಸ್ನಾನ ಮಾಡಿಸೋಂಥದ್ದು ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಸೋಮವಾರದ ಹೊತ್ತು ಮಾತ್ರ ಸ್ನಾನ ಮಾಡಿಸೋಂಥದ್ದು, ಈ ಥರ ಅಲ್ಲ. ಎಸ್ಪೆಷಲಿ ನಾಟಿ ಹಸುಗಳಿಗೂ ಮತ್ತು ನಾಟಿ ಓರಿಗಳು ಕರುಗಳಿಗಂತೂ ಸೋಮವಾರ ಬಿಟ್ಟರೆ ಸ್ನಾನನೇ ಮಾಡಿಸಲ್ಲ. ಅದೇ ಸೀಮೆ ಹಸುಗಳು ಆಯಿತು ಅಂದರೆ ಡೈಲಿ ಸ್ನಾನ ಮಾಡಿಸೋಂಥ ವ್ಯವಸ್ಥೆ ಇತ್ತೀಚಿನ ದಿನದಲ್ಲಿ ಆಗಿದೆ. ಯಾಕೆಂದರೆ ಈಗ ರೋಗ ಪರಿಣಾಮ ಇದೆಲ್ಲ ಜಾಸ್ತಿ ಬರೋದ್ರಿಂದ ಆರ್ಥಿಕ ನಷ್ಟ ಆಗ್ಬಿಡುತ್ತೆ ಅಂತಂದು ಡೈಲಿ ಸ್ನಾನ ಮಾಡಿಸೋಂಥ ವ್ಯವಸ್ಥೆ ಇದೆ. ಆ ಸ್ನಾನ ಮಾಡಿಸಿದ ನೀರನ್ನು ಅಷ್ಟೇ ಸರಾಗವಾಗಿ ಹೋಗಬೇಕು, ಸರಾಗವಾಗಿ ಹೊರಗಡೆ ಹೋಗಿ ಎಲ್ಲೂ ಸ್ಟ್ಯಾಗ್ನೆಂಟ್ ಆಗಬಾರ್ದಾ ನೀರು. ಯಾಕೆಂದರೆ ಸೊಳ್ಳೆಗಳ ಕಾಟ, ನೊಣಗಳ ಕಾಟ, ಈ ಸೊಳ್ಳೆಯಿಂದ ವೆಕ್ಟರ್ ಬೋನ್ ಡಿಸೀಸ್ ಅಂತ ಕರಿತೀವಿ. ಯಾವುದೇ ಒಂದು ವೈರಾಣು ಇತ್ತು ಅಂತಂದರೆ ಅದು ಡೈರೆಕ್ಟಾಗಿ ಹೋಗಿ ಅಟ್ಯಾಕ್ ಮಾಡೋಕ್ಕೆ ಏನಾರೋ ಒಂದು ಮೀಡಿಯಾ ಬೇಕು. ಆ ಮೀಡಿಯಾನೇ ಈ ಸೊಳ್ಳೆ ಮತ್ತು ನೊಣಗಳಾಗ್ಬಿಡ್ತವೆ. ಈ ಚರ್ಮಗಂಟು ರೋಗ, ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ, ಇವಕ್ಕೆಲ್ಲದು ವೆಕ್ಟರ್ ಬೋನ್ ಡಿಸೀಸ್ ಅಂತ ಕರಿತೀವಿ. ಇದೆಲ್ಲದೂ ನಾವು ಯಾವ ರೀತಿ ನೀರು ಸ್ಟ್ಯಾಗ್ನೆಂಟ್ ಆಗುತ್ತೆ, ಒಂದೇ ಕಡೆ ನೀರು ಇದ್ದು ಇದ್ದು ಇದ್ದು ಹೆಂಗೆ ನಮಗೆ ಸೊಳ್ಳೆಗಳೆಲ್ಲ ಜಾಸ್ತಿ ಆಗುತ್ತೋ ಆ ಥರ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಈ ಸೊಳ್ಳೆ ಮತ್ತು ಈ ನೊಣ ಈ ಥರದನ್ನೆಲ್ಲ ಬೇಸಿಗೆಯಲ್ಲಿ ಇದ್ರ ಕಾಟನು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ, ಇದನ್ನು ದೂರ ಮಾಡಬೇಕು ಅಂತ ಹೇಳಿದರೆ ಏನೇನು ಮಾಡಬೇಕು? ದೂರ ಮಾಡಬೇಕು ಅಂತಂದರೆ ಫಸ್ಟ್ ಶುಚಿಯಾಗಿ ಇಟ್ಕೋಬೇಕು. ಜೊತೆಗೆ ಕೆಮಿಕಲ್ ಸ್ಪ್ರೇಗಳು ಬರ್ತವೆ ಕೆಲವೊಂದು, ಆ ಸ್ಪ್ರೇಗಳನ್ನ ನಾವು ಹೊಡ್ಕೊಂಡು ಆಮೇಲೆ ಮೇಯ್ನ್ ನಮಗೆ ನ್ಯಾಚುರಲ್ ರಿಪಲೆಂಟ್ ಅಂತಂದು, ನ್ಯಾಚುರಲ್ ರಿಪಲೆಂಟ್ ಅಂತಂದರೆ ಈ ಬೇವಿನ ಎಣ್ಣೆ ಮತ್ತು ಒಂಗೆ ಎಣ್ಣೆ, ಇದನ್ನು ನಾವು ಹಸುಗಳ ಮೇಲೆ ಹಚ್ಚಿದ್ರೆ ಈ ನೊಣಗಳು ಕೂತ್ಕೊಳೋದು ಕಡಿಮೆ ಆಗುತ್ತೆ ತುಂಬ. ಅಕಸ್ಮಾತ್ ಎಲ್ಲರೂ ಒಂದು ಗಾಯ ಆಯಿತು ಅಂತ ಇಟ್ಕೊಳ್ರಿ, ಗಾಯ ಆಯಿತು ಅಂದರೆ ಮ್ಯಾಗೆಟ್ ಟೂಂಡ್ ಅಂತ ಕರಿತೀವಿ. ಮ್ಯಾಗೆಟ್ ಉಂಡ್ ಆಗ್ತಿದ್ದಂಗೆ ನಾವು ಫಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಮಾಡ್ತಿದ್ದಂಗೆ ನಾವು ಗಾಯದ ಸುತ್ತ ಏನೇ ಆಯಿಂಟ್ಮೆಂಟ್ ಹಚ್ಚಿದ್ರು ಈ ಫ್ಲೈ ರಿಪೆಲೆಂಟ್, ಫ್ಲೈ ರಿಪೆಲೆಂಟ್ ಅಂತಂದ್ರೆ ಈ ಮೇನ್ ಬೇವಿನ ಎಣ್ಣೆ ಮತ್ತೆ ಒಂಗೆ ಎಣ್ಣೆ ಇದನ್ನ ನಾವು ಸಿಂಪರಣೆ ಮಾಡಿಕೊಂಡು ನಾವು ಕಡಿಮೆ ಹತೋಟಿ ಮಾಡ್ಕೋಬೇಕಾಗತ್ತೆ. ಇನ್ನು ಬೇಸಿಗೆಯಲ್ಲಿ ಸ್ವಲ್ಪ ಗಾಳಿಯ ಅವಶ್ಯಕತೆನೂ ಕೂಡ ಇರುತ್ತೆ, ಹಾಗಾಗಿ ಅನೇಕರು ಫ್ಯಾನ್ಗಳನ್ನು ಅಳವಡಿಕೆ ಮಾಡ್ಕೊಳ್ಳೋಂಥದ್ದನ್ನು ಕೂಡ ನಾವು ನೋಡ್ತೇವೆ. ತಾಪಮಾನ ಏನಾದರೂ ತುಂಬ ಹೆಚ್ಚಳ ಆಯಿತು ಅಂತ ಅಂದಾಗ ಏನೇನು ಮಾಡಬೇಕಾಗತ್ತೆ? ತಾಪಮಾನ ಹೆಚ್ಚಳ ಆಯಿತು ಅಂತಂದರೆ ಫ್ಯಾನ್ಗಳ ಬಳಕೆ, ಈಗ ಕಮರ್ಷಿಯಲ್ ಶೆಡ್ಡಲ್ಲಿ ಫ್ಯಾನ್ಗಳ ಬಳಕೆನೂ ಜಾಸ್ತಿ ಆಗ್ತಾ ಇದೆ. ಸುತ್ತಲೂ ಫ್ಯಾನ್ ಹಾಕಬೇಕು, ಜೊತೆಗೆ ಕಿಟಕಿಗಳು, ಕಿಟಕಿಗಳೆಲ್ಲದೂ ಓಪನ್ ಆಗಬೇಕು. ಓಪನ್ ಆಗಿ ಗಾಳಿ ಬೆಳಕು ನೀಟಾಗಿ ಬರ್ತಾ ಇರಬೇಕು. ಈ ಗಾಳಿ ಏನಾದ್ರು ಜಾಸ್ತಿ ಅಂದರೆ ಒಂದೇ ಕಡೆ ಸಫಕೇಶನ್ ಥರ ಆಗಿಬಿಟ್ರೆ ಹಸುಗಳ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಒಂದರಿಂದ ಒಂದಕ್ಕೆ ಬರೋಂಥ ಕಾಯಿಲೆಗಳು ಈ ಥರ ಹಬ್ಬದು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ನಾನು ಆವಾಗಲೇ ಹೇಳಿದೆ, ಸುತ್ತಲೂಕ್ಕೂ ಮರ ಬೆಳೆಸಬೇಕು. ಯಾವುದು ಕೊಟ್ಟಿಗೆ ಸುತ್ತ ಎಲ್ಲ ಮರ ಬೆಳೆಸಿ ಈ ಫಾಗರ್ಸ್ ಅಂತ ಹೇಳಿದೆ, ಆವಾಗಲೇ ಸಣ್ಣಗೆ ಮಿಸ್ಟ್ ಆಗಿ ಹನಿಗಳ ಮುಖಾಂತರ ನೀರು ಬೀಳ್ತಾ ಇರುತ್ತೆ. ಆ ನೀರು ಬೀಳ್ತಾ ಇರಬೇಕಾದ್ರೆ ಕೂಲ್ನೆಸ್ ಬರ್ತಾ ಇರುತ್ತೆ. ಈಗ ನಾವ್ಯಾವ ರೀತಿ ಎ ಸಿನಲ್ಲಿ ಕೂತ್ಕೋತೀವೋ ಅದೇ ರೀತಿ ಆ ಫೀಲಿಂಗ್ ಬರುತ್ತೆ ಆ ಫಾಗರ್ಸ್ ಎಲ್ಲ ಹಾಕಿದಾಗ. ಕೆಲವರಿಗೆ ಫಾಗರ್ಸ್ ಹಾಕೋ ಶಕ್ತಿ ಇಲ್ದಲೇ ಅಂತ ರೈತರು, ಒಂದು ಎರಡು ಸಾಕಿರ ಅಂತ ರೈತರು ಏನು ಮಾಡ್ಬೋದು ಅಂತಂದರೆ, ಒಂದು ಬಟ್ಟೆ ತಗೊಂಡು ಅದರ ಮೇಲೆ ತಣ್ಣೀರು ಹಾಕಿ ತಣ್ಣೀರು ಬಟ್ಟೆನ ಹಾಕ್ಬೋದು. ನಾವು ಜ್ವರ ಬಂದಾಗ ಯಾವ ರೀತಿ ಮಾಡ್ತೀವೋ ಹಣೆ ಮೇಲೆ ಬಟ್ಟೆ ಹಾಕೋತೀವೋ ಆ ರೀತಿ ಹಸುಗಳು ಮೈ ಮೇಲೆ ನಾವು ಹಾಕ್ಬೋದು, ಜೊತೆಗೆ ತಣ್ಣೀರನ್ನ ಮೈ ಮೇಲೆ ಹಾಕ್ಬೋದು. ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಚೆನ್ನಾಗಿ ಸಾಕ್ತಾ ಇರ್ತಾರೆ, ಬಟ್ ಬೇಸಿಗೆನಲ್ಲಿ ಕೆಲವೊಂದು ಅಂಶಗಳು ಅವರಿಗೆ ಐಡಿಯಾ ಇರೋದಿಲ್ಲ ರೈತರುಗಳಿಗೆ. ಸೊ ಎಲ್ಲರೂ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಆಗಲಿ, ಮತ್ತು ಕೊಬ್ಬಿನಂಶ ಕಡಿಮೆ ಆಗದಲೇ ನೋಡ್ಕೊಳೋದಾಗಲಿ, ಮತ್ತು ಜಾನುವಾರುಗಳ ಆರೋಗ್ಯ ಮುಖ್ಯ, ಜೊತೆಗೆ ರೋಗ ನಿರೋಧಕ ಶಕ್ತಿ. ರೋಗ ನಿರೋಧಕ ಶಕ್ತಿನ ನಾವು ಯಾವ ರೀತಿ ಹೆಚ್ಚಿಸ್ತೀವೋ ಅಷ್ಟು ಕಾಯಿಲೆ ಕಡಿಮೆ ಬರುತ್ತೆ ಹಸುಗಳಿಗಾಗಲಿ ಯಾರಿಗೆ ಆಗಲಿ ನಮಗೆ ಮನುಷ್ಯರಿಗಾಗಲಿ. ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇತ್ತು ಅಂದರೆ ನಮಗೆ ಕಾಯಿಲೆ ಬರೋದು ಕಡಿಮೆ ಆಗುತ್ತೆ. ಆ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡಬೇಕು ರೈತರುಗಳು, ಜೊತೆಗೆ ಜೀವಸತ್ವಗಳು ಮತ್ತು ಖನಿಜ ಮಿಶ್ರಣನ ಜಾಸ್ತಿ ಹಾಕ್ಕೊಂಡು ತಮ್ಮ ಜಾನುವಾರುಗಳನ್ನ ಕಾಪಾಡ್ಕೋಬೇಕಾಗಿ ಕೇಳ್ಕೊಳ್ತೀನಿ. ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಾನು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿನಲ್ಲಿ ಕೆಲಸ ಮಾಡ್ತಿರೋದು. ನನ್ನ ಮೊಬೈಲ್ ಸಂಖ್ಯೆ 9964533943. ಕರೆ ಮಾಡಿ ನೀವು ಯಾವುದೇ ಸಮಸ್ಯೆ ಇದ್ರೂ ನಮ್ಮಲ್ಲಿ ಪರಿಹಾರ ಕಂಡುಕೊಳ್ಳಬಹುದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9964533943. ಒಳ್ಳೆಯದು ಡಾಕ್ಟರ್ ಶಿವಪ್ಪ ನಾಯಕ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತಂತೆ ತಿಪಟೂರಿನ ಕೊನೆಹಳ್ಳಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಪಶು ಸಂಗೋಪನಾ ವಿಜ್ಞಾನಿ ಡಾಕ್ಟರ್ HB ಶಿವಪ್ಪ ನಾಯಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಅರಳಿಕಟ್ಟೆ, ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೌರ ರವಿಶಂಕರ್ ಹಾಗೂ GD ರಮೇಶ್. ಕೇಳಿ ಕಾರ್ಯಕ್ರಮ ಅರಳಿಕಟ್ಟೆ. ನೀನು ಹೊರಗಡೆ ಬತ್ತನೆ ಹೊಸಿ ಚೆನ್ನಾಗಿ ರೆಡಿಯಾಗಿ ಬಾಯಲ್ಲಿ ಹೇಳ್ತೀನಿ. ಏ ಇಲ್ಲ ಕಂತುಬಿರೋ ನನಗೆ ನೋಡು, ಈ ಚಳಿಗಾಲಕ್ಕೂ ನನಗೂ ಆಗ ಬರಕಲ್ಲ. ಅಲ್ಲ ಇದನ್ಗೆ ಯಾವ ಕಾಲನು ಆಗ ಬರಕಲ್ಲ, ಚಳಿಗಾಲ ಬೇಸಿಗೆ ಇವೆಲ್ಲ ಅಡ್ಜಸ್ಟ್ ಆಯ್ತಾವ ನಂಗೆ. ಇದು ನೋಡಿಲ್ಲ ನನ್ನ ಮೂಗಿನ ಪರಿಸ್ಥಿತಿ. ಅಲ್ಲ ಅದಕ್ಕೆ ಹೇಳಿದ್ದು ಮನೆಯಿಂದ ಹೊರಗಡೆ ಬತ್ತನೆ ರೆಡಿಯಾಗಿ ಬಾ ಅಂತ. ಯಾಕಂದೆ ಅಂತಂದ್ರೆ ಹೊಸಿ ಮೊದಲು ಮಫ್ಲರ್ ಕಟ್ಕ, ಮಫ್ಲರ್ ಕಟ್ಕೊಂಡು ಒಂದು ದೊಡ್ಡದೊಂದು ಶಾಲ್ ತಗೊಂಡು ಹೋದ್ಕ ಆಯ್ತಾ. ನೀನು ಪಂಚೆ ಗಿಂಚೆ ಈ ಚಡ್ಡಿಲೆಲ್ಲ ಬರ್ಬೇಡ, ನೀನು ಪಟಾಪಟ್ಟಿ ಯಾವಾಗ್ಲೂ ಹಾಕತ್ಯಾ ಒಂದು ಒಳ್ಳೆ ಚೆನ್ನಾಗಿರೋ ಪ್ಯಾಂಟ್ ಹಾಕಿ ಹೇಳ್ತೀನಿ, ಗಟ್ಟಿಯಾಗಿರೋದ. ಮೈಗೆ ಶೀತ ಆಗುತ್ತೆ ಅಂತ. ನೋಡಿಲಿ ನಾನು ಅಣ್ಣನ್ ಮಾತ್ರ ಕರಿತಾ ಇದ್ರೆ ನಮ್ ರಮೇಶಣ್ಣ ಹಿಂದೆನೆ ನಿಂತ ನನ್ ಗಮನಿಸ ಇಲ್ಲ. ರಮೇಶಣ್ಣ ಅಣ್ಣ ನೋಡು, ಇನ್ನೇನು ಇವತ್ತು ಅಲ್ಲಿ ನಾಟಕ ಬೇರೆ ಇಟ್ಕೊಂಡವ್ರಂತೆ ಶಿವರಾತ್ರಿ ಪ್ರಯುಕ್ತವ ಜಾಗರಣೆಗೆ ಬೆಳ್ಕರ್ಸ್ಬೇಕಲ್ಲ, ಅದಕ್ಕೆ ಅಣ್ಣನ್ ಕರೆಯೋಣ ಅಂತೇಳಿ ಬಂದೆ. ನೀನ್ ನೋಡ್ಲಿ, ನಾನು ನೋಡ್ಲಿ ಅಲ್ಲಿ ಓ ಅಣ್ಣ ನೋಡ್, ನಾನು ಹೇಳಿದ್ ಹಿಂಗ್ ರೆಡಿಯಾಗ ಬಾ ಅಂತ ಹೇಳಿ ಅಂತ. ರೆಡಿ ಹೆಂಗ ಹಿಂಗ ಆಗಿದ್ರ, ಬಟ್ ವರ್ಷ ವರ್ಷ ನೀನ್ ಈ ತರ ರೆಡಿ ಆಯ್ತಿರಲಿಲ್ಲ. ಹೌದೌದು, ಆಯ್ತಾ, ವರ್ಷ ವರ್ಷ ನಾಟಕ ಮಾಡ್ತಿದ್ದಾನೆ, ಯಾಕೆ ನೀನು ಇವತ್ತು ನಾಟಕನೇ ಬಿಟ್ಬಿಟ್ಟಿದೀಯ ವರ್ಷ ಅಂದ್ರೆ ಈ ವರ್ಷ ಜಾಗರಣೆ ಪ್ರಯುಕ್ತ ನಾಟಕ ನೋಡ್ಲೇಬೇಕು ಅಂತೇಳಿ ರಮೇಶ್ ಅಣ್ಣ ಹೇಳಿದ್ದ. ಇಷ್ಟು ವರ್ಷ ಮಾಡಿದ್ದೀನಿ, ಈಗ ನೋಡ್ಬೇಕು ಅಂತ. ಮನ್ಸಿನ ಪರಿಸ್ಥಿತಿ ಹೆಂಗ್ ಗೊತ್ತಾ, ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿರಲ್ವೋ ಅದನ್ನ ನಾನೇ ಸ್ವಂತ ಅನುಭವಿಸಿ ಮಾಡ್ಬೇಕು ಅನ್ನೋ ಒಂದ್ ಕಾಲ ಇರುತ್ತೆ. ಇನ್ ಮುಂದೆ ಅದನ್ನ ನಾವು ಮಾಡೇ ಐತೆ, ಇನ್ ಮುಂದೆ ಹೆಂಗ್ ಮಾಡ್ತಾರ ನೋಡೋಣ ಅನ್ನೋ ಕಾಲ. ಈಗ ನಿಂಗು ನಂಗೂ ಎಲ್ಲ ಗೊತ್ತು, ಜಾತ್ರೆ ಹಬ್ಬ ಬಂತು ಅಂದ್ರೆ ಅದ್ ಏನ್ ವೈಭೋಗ, ಸಂಭ್ರಮ ಸಂಭ್ರಮ. ನಾಲ್ಕ ಕಾಣಿ ಹೊಂಚಕ ಅದ್ ಎಷ್ಟು ಸರ್ಕಸ್ ಮಾಡ್ತಿದ್ವು ಅಂದ್ರೆ, ಕಡ್ಡಿ ಸಿಗಿಯೋದ್ರಿಂದ ಹಿಡಿದು ಸಾಗೆ ತರೋದ್ರಿಂದ ಹಿಡಿದು ಮಾಯಿಕಾಯ್ ಮಾರೋದು, ಸೀಬೆಕಾಯಿ ಮಾರೋದು, ಇನ್ನೊಂದ್ ಮಾರೋದು, ಹುಣ್ಸೆ ಬೀಜ ಮಾರೋದು, ಇಷ್ಟೆಲ್ಲ ಮಾಡ್ಕೊಂಡ್ ಬೇಸಿಗೆ ಹೊತ್ತಿಗೆ ಒಂದೊಂದ್ ಜಾತ್ರೆಗೆ ಏನು ಒಂದ್ ರೂಪಾಯಿ ಆತು ಅಂದ್ರೆ ಅದು ದೊಡ್ಡ ಇದು, ಅವತ್ತಿನ ಲೆಕ್ಕಕ್ಕೆ ಅದ್ರ ಬೆಲೆ ಇತ್ತು ಬೇರೆ ವಿಷಯ. ಇವತ್ತು 1,000 ರೂಪಾಯಿ ಜೋಬಿಗೆ ಇಟ್ಟರು ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ. ಮನೆಯಿಂದ ತಳ್ಳಿದ್ರು ಮಕ್ಳು ಆಚೆ ಹೋಗ್ತಲ್ವಲ್ಲ, ಏ ಹೋಗಿ ಬರ್ರೋ ಮಕ್ಳ ನೀವು ನೋಡ್ಕೊಂಡ್ರಿ. ಈಗ ಹಂಗಾಯ್ತು ಅಣ್ಣಂದು, ಅವಾಗ ತಕ್ಕ ತೈ ಅಂತ ಬಣ್ಣ ಚೆಣ್ಣು ನಾಟಕ ಗೀಟಕ ಎಲ್ಲದಕ್ಕೂ ಭಾಗವಹಿಸೋಣ, ಈಗ ನಾಟಕ ಆಡೋರು ನೋಡೋದ್ ಹೆಂಗೆ ಅಂತ ನೋಡ್ತಾ ಇದ್ದೀನಿ. ಏ ನಮ್ಮ ಶಂಕರಣ್ಣ ರೆಡಿ ಆಗ್ಬಿಟ್ರೆ ಕೆಲವು ಪಾತ್ರ ಎಲ್ಲ ಮಾಡಂದಲ್ಲ, ಏನು ಡ್ರೆಸ್ ಮಾಡ್ಬಿಟ್ರೆ ರಮೇಶಣ್ಣ. ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಬಿಡಪ್ಪ, ದುರ್ಯೋಧನ ಮಾಡಿದ್ರೆ ದುರ್ಯೋಧನ ತರನೇ ಕಾಣೋದು. ಆಯ್ತಾ, ಒಂದೊಂದ್ಸರಿ ಅರ್ಜುನ ಮಾಡಿದ್ದ, ಅವ್ನು ಮಾಡದೇ ಇರೋ ನಾಟಕ ಒಂದಿಲ್ಲ. ಅವನು ಕೃಷ್ಣ ಅಂದ್ರೆ ದುಡ್ಡು ಎಕ್ಸ್ಟ್ರಾ ಕೊಡ್ತೀನಿ ನನಗೆ ಅದೇ ಕೊಡು ಅನ್ನೋನು. ಆಮೇಲೆ ಇನ್ನೊಂದೇನ್ ಗೊತ್ತಾ ರಮೇಶಣ್ಣ, ಈಗ ಆ ಪಾತ್ರಗಳಿಗೆ ನಾವು ಹೆಂಗ್ ಕಾಣ್ತೀವಿ ಅನ್ನಕ್ಕಿಂತ ಆ ಬಣ್ಣ ಹಚ್ಕೊಡೋರು ಇದ್ರಲ್ಲ ಅಲ್ವಾ, ಆ ಕೈಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಅಣ್ಣಯ್ಯ, ನೀನು ಸಿಕ್ಕಾಪಟ್ಟೆ ಸೀತ ಮಾಡ್ಕೊಂಡಿದ್ಯಾ, ಆಮೇಲಿಂದ ರಮೇಶಣ್ಣ ಒಳ್ಳೆ ಔಷಧಿ ಹೇಳ್ತಾನೆ, ಆ ಕಸಾಯ ಪಸಾಯ ಮಾಡ್ಸ್ಕೊ ಕುಡಿಯುವಂತೆ, ಬಾಯಿಲಿ ಹೆಜ್ಜೆ ಹಾಕು ಹೋಗ ತಂಗಯ್ಯ. ಮತ್ತೆ ಎಲ್ಲಿ ಬಿಡ್ತೇನೆ ಬಿಡೋದಿಲ್ಲ ನೀನು ರಮೇಶಣ್ಣ, ಈಗ ಬೆಳಕರೆ ಗಂಟೆ ಅಲ್ಲೇ ಕೂತ್ಕೊಳ್ಳಂತೀಯ. ಏ ಕೂತ್ಕೊಂಡ್ ಬಿಡನ್ ಬಿಡು, ಈಗ ನಿದ್ದೆ ಹೋಗ್ಬಿಟ್ಟ ಕಣ್ಣಣ್ಣ. ಹೌದೌದೌದೌದು, ಈಗ ಒಂದ್ ಕಾಲಕ್ಕೆ ಹೆಂಗಂತೆ ಅಂತೆ, ಅರೆಯದಿರುಳು ಮುಪ್ಪಿನ ಅಗಲು ಒಂದ್ ಪಾಠದಾಗೆಲ್ಲ ಕೇಳಿದ್ದೆ, ಮುಪ್ಪಿನಗೆ ಅಗಲದ್ ಸಾಕ್ಸೋದ್ ಕಷ್ಟ ಅಂತ, ಅರೆಯದಾಗೆ ರಾತ್ರಿ ಸಾಕ್ಸೋದ್ ಕಷ್ಟ ಅಂತ. ಅದ ಅಂದ್ರೆ ಈಗ ಅರ್ಥ ಆಗ್ತೈತಿ, ಆ ಕಾಲದಾಗೆ ರಂಗೇರೋಂತ ಕಾಲ ಅರೆಯದಾಗೆ ಇರುಳು ನಿದ್ದೆ ಬರಲ್ಲ, ಏನೇನೋ ಆಸೆ ಆಕಾಂಕ್ಷೆಗಳು ಶೃಂಗಾರ ಮನಸ್ಸುಗಳು ಕನಸುಗಳು ಎಲ್ಲ, ಯಾವಾಗ ನಾನ್ ದೊಡ್ಡನಾಗ್ತೀನಿ, ಯಾವಾಗ ನಾನು ಇನ್ನೊಂದಾಗ್ತೀನಿ, ಅವಾಗ ಒಂಥರ ಅದ್ ಕಳೆ ಕಾಲ ಅಂತೆ, ಉಪ್ಪಿನಾಗ ಅಗಲ್ ಕಳೆ ಕಾಲ ಅಂತೆ. ಮನೇಲೆಲ್ಲ ಏನ್ ಮಾಡ್ತಾರೆ, ಅಯ್ಯೋ ಇದೊಂದು ಅಜ್ಜೊಂದೊಂದು ಗೋಳು, ಬೆಳಿಗ್ಗೆ ಎದ್ರೆ ಮುಖ ತೊಳ್ಸಕ್ ಕರ್ಕೊಂಡು ಹೋಗ್ಬೇಕು, ಊಟ ಹಾಕಕ್ ಕರ್ಕೊಂಡು ಹೋಗ್ಬೇಕು, ಅತ್ ತಿಂದ್ರು ಶೀತ, ಇತ್ ತಿಂದ್ರು ಉಷ್ಣ ಅಂತವೆ, ಗೊನ ಗೊನ ಗೊನ ಅಂತಾರ, ಅಷ್ಟು ನೆಗ್ಲೆಕ್ಟಿನ ಕಾಲ. ಸಾಮಾನ್ಯವಾಗಿ ಎಲ್ಲ ಬರೋಂತ ನಿಸರ್ಗದ್ದು, ಹಂಗಾಗಿ ಈಗ ನಿದ್ದೆಯಲ್ಲಿ ಬರ್ಬೇಕಣ್ಣ. ಈಗ ನೀನು ಎರಡ್ ರೀತಿಯಲ್ಲಿ ಹೇಳ್ದೆ, ಒಂದು ವಯಸ್ಸಾಯ್ತು ಅಂತವ, ಇನ್ನೊಂದ್ ಯಾಕೆ ನಿದ್ದು ಬರಕಲ್ಲ ಅಂತ, ನೀವು ಶಿವರಾತ್ರಿ ಅಲ್ವಾ, ಜಾಗರಣೆ ಮಾಡ್ಲೇಬೇಕಲ್ಲ. ನನಗೆ ಒಂದೊಂದ್ಸರಿ ಅನಿಸ್ತದೆ ರಮೇಶಣ್ಣ, ಈ ಶಿವರಾತ್ರಿ ಐತಲ್ಲ ಬರೀ ನೆಪ್ ಮಾತ್ರ ಕಷ್ಟ. ಆಯ್ತಾ, ಇದು ಹೆಂಗೆ ಅಂದ್ರೆ ವರ್ಷ ಪೂರ್ತಿ ನಿದ್ದೆನೆ ಇಲ್ಲ. ಈಗ ನಿಜ ಹೇಳಂಗೆ, ಈಗ ಇವಾಗ ಬೆಂಗಳೂರು ಮೈಸೂರಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ವರ್ಷ ಪೂರ್ತಿ ಬರೀ ರಾತ್ರಿನ ಕೆಲಸ ಮಾಡ್ತಾರೆ. ಆಯ್ತಾ, ಇನ್ನೇನ್ ಹೇಳಂಗೆ, ಈಗೆಲ್ಲ ಸಿಕ್ಕಾಪಟ್ಟೆ ಚಿಂತೆ ಆಗಿ ದುಡ್ಡು ಕಾಸಿಲ್ಲ ಅಂತ ಅನ್ಕೊಂಡು ಅದ್ ಬೇರೆ ಅರ್ಧ ನಿದ್ರೆ ಬರಕಲ್ಲ. ಆಯ್ತಾ, ಇನ್ನ ಮದುವೆ ಆದ್ರೆ ಮಕ್ಳಾದ್ರೆ ಅವು ರಾತ್ರಿ ಹೊತ್ತೆಲ್ಲ ಎದ್ದು ಅಳ್ತವೆ ಮಾಡ್ತವೆ. ಆಯ್ತಾ, ಅದಕ್ಕೋಸ್ಕರ ನಮ್ ಮೇಸ್ಟ್ ಒಬ್ರಿದ್ರು ರಮೇಶಣ್ಣ, ನಾನು ಓದುವಾಗ ಅವ್ರು ಹೇಳರು, ಮುಂದಕ್ಕೆ ಹೆಂಗಿರ್ತದೆ ಜೀವನ ಏನು ಅನ್ನೋದು ಭಾರಿ ಕಷ್ಟ. ನಿದ್ದೆ ಅಂತ ಮಾಡಕ್ಕಾಗಲ್ಲ, ನೀವು ಎಲ್ಲಾನು ಗಳಿಕೆ ಮಾಡ್ಬೋದು, ಕಾರ್ ತಗೋಬಹುದು, ಬಸ್ ತಗೋಬಹುದು, ಮನೆ ಕಟ್ಟಿಸ್ಬೋದು, ಸಂಬಳ ತಗೋಬಹುದು, ಮದುವೆ ಮಾಡ್ಕೋಬಹುದು, ಎಲ್ಲಾನು ಮಾಡ್ಕೋಬಹುದು, ನಿದ್ದೆ ಮಾತ್ರ ಮಾಡಕ್ಕಾಗಲ್ಲ. ಈಗೇನ್ ಮಾಡಿದ್ರು ಅದೇ ನಿದ್ದೆ ಅಂತ ಅದಕ್ಕೆ ಹೆಚ್ಚು ಕಮ್ಮಿ ನಾನು ನಂದು ಓದು ಮುಗಿಯೋದ್ರವರ್ಗು ಓದಿದ್ಕಿಂತ ನಿದ್ದೆ ಮಾಡಿದ್ದೆ ಜಾಸ್ತಿ. ಇನ್ನೊಂದು ಕೇಳೋ ರಮೇಶಣ್ಣ, ಅಣ್ಣ ಇಂದು ಬೆಳಗ್ಗೆ ಎದ್ದೇಳ ಟೈಮಿಂಗ್ಸ್ ಗುಡ್ ಮಾರ್ನಿಂಗ್ ಎಷ್ಟು ಗಂಟೆ ಕೇಳ? ಅರ್ಲಿ ಮಾರ್ನಿಂಗ್ 9:00 ಸೂರ್ಯವಂಶ, ಅದೇ ಸೂರ್ಯ ಬರಬೇಕು ನಾವ್ ಹೇಳ್ಬೇಕು. ನಮ್ಮ ಅಪ್ಪಾರು ಹಗಲೆಲ್ಲ ಎಬ್ಬರ್ಸಕ್ಕೆ ಇದ್ ಮಾಡಕ್ಕೆ ಎಲ್ಲ ಬರೋರು, ನಮ್ಮ ಅಜ್ಜರಿದ್ರಲ್ಲೇ ಏ ಸುಮ್ನಿರ ಮನೆ ಕೇಟಾಗ ಬೆಳೆಯುವತ್ ಮಕ್ಳು ಯಾಕೆ ಬರ್ತೀಯ ಅನ್ನ. ಅದ್ರ ಅರ್ಥ ನೀನ್ ಹೇಳ್ದಲ್ಲ ಅಣ್ಣ, ಈಗ ಮಾಡಿದ್ದೆ ಮಾಡ್ದಂಗೆ ಮುಂದೆ ಸಂಸಾರದ ಜಂಜಡದಲ್ಲಿ ಮುಳುಗಿ ಹೋಗ್ತಾರೆ. ನಿದ್ದೆ ಮಾಡ್ತೀನಿ ಅಂದ್ರು ಮುದ್ದೆಲ್ ಬರ್ತವೆ. ಈಗ ಹೆಂಗೆ ಅಂತಂದ್ರೆ ಒಂಥರ ಹುಲಿ ಮೇಲೆ ಹತ್ ಕುತ್ಕೊಂಡಂಗೆ, ಇಳಿದ್ರು ತಿಂದಾಕತ್ತೆ. ನಮ್ ಶಂಕರಣ್ಣನು ಅಷ್ಟೇ ಈಗ ಹದಿನೈದು ದಿವಸ ನಿದ್ದೆ ಮಾಡ್ತಿಲ್ಲ ಅವನು. ನೋಡ್ದೆ ಹೊಲಕ್ಕೆ ಮಣ್ಣು ಹೊಡಲಿಲ್ಲ ಅಂತ ಅದನ್ನೇ ಕನ್ವರ್ಸ್ತಾನೆ. ಟ್ರಾಕ್ಟರ್ ಮೇಲೆ ಕೂತ್ಕೊಂಡು ಗೇರ್ ಹಾಕನಂಗ ಆಡ್ತಾನ ಒಂದೊಂದ್ಸರಿ. ಅದು ಯಾಕೆ ಅಂತಂದ್ರೆ ಜೀವನ ಇರೋದೇ ಅದ್ರ ಮೇಲೆ, ನಮ್ ಜೀವನ ನಡಿಬೇಕಾಗಿರೋದೆ ಅಲ್ಲಿ. ಆಮೇಲೆ ನಾನು ಆಗಾಗ ಅಣ್ಣನ್ಗೆ ಈ ತರ ಕನ್ವರ್ಕೆ ಯಾಕೆ ಬರ್ತದೆ ಅಂತಂತಂದ್ರೆ ಅವನನ್ನ ಬಿಟ್ಟು ನಾನು ಏನು ಮಾಡಕ್ಕಲ್ವಾ. ಒಂದು ಎರಡನೇದು ಅವನಿಗೆ ಇರಷ್ಟು ಪರಿಚಯ ನನಗಿಲ್ಲ. ಈಗ ಅವ್ನು ಟ್ರಾಕ್ಟರ್ ಕಲ್ಸ್ಕೊಟ್ರೆ ಮಾತ್ರ ನಾನಲ್ಲಿ ನನ್ನ ಹೊಲಕ್ಕೆ ಗೋಡ್ ಹೊಡ್ಸ್ಕೊಳಕ್ ಮಣ್ಣು ಹೊಡ್ಸ್ಕೊಳಕ್ ಆಗೋದು. ಆಮೇಲೆ ಸಾಲದಿಕ್ಕೆ ಒಂದ್ ತಿಂಗಳು ಕಳೆದು ಹೊಡಿಸ್ತೀನಿ ಅಂತ ತನಕ ಆಗ್ಲೇ ಅರ್ಧ ಕೆರೆ ಬಗ್ದೆ ಹಾಕಿರ್ತಾರ. ಹಂಗಾಗಿ ಮಣ್ಣಿಗೋಸ್ಕರನಾದ್ರೂ ನಾನು ಸಿಗಿ ಕಾಟ ಕೊಡ್ತಿರ್ತೀನಿ. ಮೊನ್ನೆ ಏನ್ ಮಾಡವನೆ, ಹತ್ತರ ಐದುವರೆಗೆ ಬಂದವನೆ, ಎಲ್ಲ ಅಲ್ಲಿ ಮಣ್ಣು ಹೊಡಿತವ್ರೆ ಬಾಯಲ್ಲಿ ಯಾವ್ದು ನನಗೆ ತೋರಿಸ್ಕೊಡು ಒಳ್ಳೆ ಮಣ್ಣು. ನಾನು ಕರೆದು ಕೂಸ್ಕೊಂಡು ಹೇಳಿದೆ, ನೋಡಪ್ಪ ಮಣ್ಣ ಯಾವಾಗ ಹೊಡ್ಕೊಳಕ್ ಹೋಗಬಾರ್ದು, ಯಾವ್ದೇ ಜಮೀನಾಗ್ಲಿ ಮಣ್ಣು ಹೊಡೆಯಕ್ ಹೋಗಬಾರ್ದು. ಅದ ವರ್ಷ ವರ್ಷ ಹೇಳ್ತೀನಿ ನಾನು ಇವನ್ಗೆ, ಕೇಳಕ್ಕಲ್ಲ ಅವನು. ಯಾಕೆ ಮಣ್ಣು ಹೊಡಿಬಾರ್ದು ಅಂತ ಅಂದ್ರೆ ರಮೇಶಣ್ಣ, ಈಗ ಮಣ್ಣಿನಲ್ಲಿ ನಾನಾ ವಿಧಗಳವೆ, ನಿನಗೂ ಗೊತ್ತು ಆಯ್ತಾ. ಮರಳು ಮಣ್ಣು ಇರ್ತದೆ, ಜಿಗಿಟ್ಟು ಮಣ್ಣು ಇರ್ತದೆ, ಹಿಂಗೆಲ್ಲ ಇರ್ತದೆ. ಈಗ ಯಾವ ಭೂಮಿನಲ್ಲಿ ಯಾವ ಮಣ್ಣು ಇರ್ತದ ರಮೇಶಣ್ಣ, ಅದೇ ಮಣ್ಣು ಉಳಿಸ್ಕೋಬೇಕು ನಾವು. ಈಗ ನೀನು ಯಾವ್ದೋ ಬೇರೆದು ಈಗ ಮರಳು ಮಣ್ಣಿರೋ ಕಡೆಗೆ ಕೆಬೆ ಮಣ್ಣು ತಂದು ಹಾಕಿದ್ರೆ ಅದು ಹೊತ್ತಕ್ಕಲ್ಲ ಆಯ್ತಾ. ಈ ಕೆಬೆ ಮಣ್ಣಿರೋ ಕಡೆಗೆ ನೀನ್ ಗೋಡ್ ಮಣ್ಣು ತಂದು ಹಾಕಿದ್ರೆ ಎರಡು ಹೊಂದಕ್ಕಲ್ಲ. ಸರಿ ಸರಿ. ಈಗ ಸಂಸಾರ ನಡೀಬೇಕು ಅಂತ ಅಂದ್ರೆ ಗಂಡ ಹೆಂಡತಿ ಹೊಂದಬೇಕು, ಇರಬೇಕು, ಹೊಂದ್ಲಿಲ್ಲ ಅಂತ ಅಂದ್ರೆ ಹೆಂಗಿರ್ತದೆ. ಇದು ಸಮಸ್ಯೆ ಆಯ್ತು. ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ವರ್ಷ ವರ್ಷವ ಬೇಡಕನ ಬೇಡಕನ ಅಂತ ಹೇಳ್ಬಿಟ್ಟು ಇವನ್ ಕೇಳದೇ ಇಲ್ಲ. ನೋಡಿ ಅಲ್ಲಿ ಹೊಡಿತಾ ಇರ್ತಾರ ಊರಲ್ವಾ, ಸುಮ್ನೆ ಯಾರು ಹೊಡಿತಾರೆ, ನಾನು ಹೊಡಿತಾರ ಇವನ್ಗೆ ಇಲ್ಲಿ ಪೈಪೋಟಿ ತಳಮಳ ಪೈಪೋಟಿ ಅಲ್ಲ ತಳಮಳ. ಈಗ ಅವರೆಲ್ಲ ಹೊಡ್ಕತಾವ್ರೆ ನನಗಿಲ್ವಲ್ಲ ಅಂತೇಳಿ ಅಂತ ಅಣ್ಣ ನೀನ್ ಆಗ್ಲೇ ಹೇಳಿದ್ಕೆ ನಮ್ಗೆ ಒಂದು ದೋಸೆ ಡೌಟ್ ಬಂತು. ಈ ಮಣ್ಣು ಹೊಡಿಬಾರ್ದು ಸರಿ, ಒಂಚೂರು ಚೆಲ್ದಂಗಾರು ಒಂಚೂರು ಗೊಬ್ಬರ ಎರ್ಚದಂಗಾರು ಮಣ್ಣು ಹಾಕತೀನಿ. ನಾನು ಅದೇ ಹೇಳದ್ ನಿನ್ಗೆ. ಒಂದೇನು ಅಂತ ಅಂದ್ರೆ ರಮೇಶಣ್ಣ, ಮಣ್ಣು ಯಾಕೆ ಹೊಡ್ಕತಾರೆ ಅಂತ ಅಂತಂದ್ರೆ, ಈಗ ಈ ಗೆಂಡ ಬೆಳೆಯೋರು ಶುಂಠಿ ಬೆಳೆಯೋರು ಒಂದ್ ಸ್ವಲ್ಪ ಮಣ್ಣು ಚೆನ್ನಾಗಿ ಹೊಡೆದ್ಬಿಡ್ತಾರೆ. ಈಗಂತೂ ಚೆನ್ನಾಗಿ ಹೊಡಿತಾರೆ, ಮೊದ್ಲು ಎಷ್ಟು ಬೇಕೋ ಅಷ್ಟು ಹೊಡಿತಾ ಇದ್ರು. ಈಗಂತೂ ಹೆಚ್ಚು ಕಮ್ಮಿ 2 ಅಡಿ 3 ಅಡಿ ಹಿಂಗೆ ಹಾಕತ್ತಾರೆ. ನೀನು ಒಂದು ಬೆಳೆ ಎರಡು ಬೆಳೆ ಚೆನ್ನಾಗಿ ಬರ್ತದೆ ಹೊಸ ಮಣ್ಣಿಗೆ ಆಯ್ತಾ. ಆದ್ರೆ ಅಲ್ಲಿ ಉಳ್ತಾ ಉಳ್ತಾ ಮಣ್ಣಿಗೆ ಹೊಂದನೆ ಇದ್ದಾಗ ಯಾವ್ದು ಬರಕಲ್ಲ, ಆತರ ಸಮಸ್ಯೆ ಆಯ್ತು. ಅದಕ್ಕೇನ್ ಮಾಡ್ಬೇಕು, ನಮ್ಮ ಮಣ್ಣು ಏನಿರ್ತದ ಅದನ್ನೇ ಫಲವತ್ತತೆ ಮಾಡ್ಕೋಬೇಕು. ಆ ಕೆಲಸ ನಾವು ಮಾಡ್ತಾ ಇಲ್ಲ. ಆ ಕೆಲಸ ಮಾಡದನ್ನ ಅಲ್ಲೆಲ್ಲೋ ಕೆರೆ ತಕ್ಕ ಹೋಗೋದು, ಅಲ್ಲಿ ಗೋಡ್ ಹೊಡ್ಕೊಳ್ಳೋದು, ಇನ್ಯಾರ್ದ ಹೊಲ ತಕ್ಕ ಹೋಗೋದು, ಅಲ್ಲಿ ಮಣ್ಣು ಚೆನ್ನಾಗೈತೆ ಅಂತ ಹಾಕೊಂಡು ತೂಕ ಬಂದು ಹಾಕೊಳ್ಳೋದು, ಈ ತರವ ಮಾಡ್ತಾ ಇದೀವಿ. ಇದು ತಪ್ಪು. ಈಗ ವಿಜ್ಞಾನ ಏನ್ ಹೇಳ್ತದೆ ಅಂತ ಅಂತಂದ್ರೆ, ಈಗ ಎಲ್ಲಾ ಮಣ್ಣಲ್ಲೂ ಒಂದೇ ತರದ್ದು ಪೋಷಕಾಂಶ ಇರಕ್ಕಲ್ಲ, ಬೇರೆ ಬೇರೆ ಬೇರೆ ಬೇರೆ ತರದ್ ಇರ್ತದೆ. ಕೆಬ್ಬೆ ಮಣ್ಣಲ್ಲೇ ಒಂಥರ ಇರ್ತದೆ, ಮರಳು ಮಣ್ಣಲ್ಲೇ ಒಂಥರ ಇರ್ತದೆ, ಗೋಡ್ ಮಣ್ಣಲ್ಲೇ ಒಂಥರ ಇರ್ತದೆ. ಇದ ಹೆಂಗ್ ಹಾಕಬೇಕು ನಾವು ಅಂತ ಅಂದ್ರೆ, ಈಗ ನಾವು ಗೊಬ್ಬರ ಹೆಂಗ್ ಹಾಕ್ತಿವಿ, ಈ ಕೊಟ್ಟಿಗೆ ಗೊಬ್ಬರವ ಒಂದ್ ಹೊಲಕ್ಕೆ 2 ಗಾಡಿ 3 ಗಾಡಿ ಹೊಡ್ಕತ್ತಿವಿ ಸಾಕು ಅಂತ ಅನ್ಕೊಂಡು ಅದನ್ನೇ ಚಿಲ್ಕತ್ತಿವಿ. ಈ ಮಣ್ಣು ಕೂಡ ಹಂಗೆ. ನೀನ್ ಗೋಡ್ ಹೊಡ್ಕೋಬೇಕಾ, ತಗೊಂಬ ಮಂಕಳಿ ಹೊತ್ಕೊಂಬ, ಈಗ ಚಿಲ್ಕ ಎಷ್ಟು ಬೇಕು ಏನೋ ಒಂದ್ ಸ್ವಲ್ಪ. ನಿಜ ನಿಜ ಆಯ್ತಾ. ಈ ತರ ಈಗ ಈ ಮಣ್ಣು ಇವೆಲ್ಲ ಹೆಂಗೆ ಅಂತ ಅಂತ ಅಂದ್ರೆ, ಅನ್ನ ಸಾರಿಗೆ ತುಪ್ಪ ಎಷ್ಟು ಹಾಕತ್ತಿವ ಹಂಗೆ, ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ರುಚಿ ಅದು. ಅದೇ ನಿನಗೆ ಕಮ್ಮಿ ಆದ್ರೂ ಚೆನ್ನಾಗಿ ಹಾಕಲ್ಲ, ಜಾಸ್ತಿ ಆದ್ರೂ ಚೆನ್ನಾಗಿ ಹಾಕಲ್ಲ. ನಿಜ ನಿಜ. ಇದು ಸಮಸ್ಯೆ ಆಯ್ತು ಅಂದ್ರೆ, ಈಗ ರಮೇಶ್ ಅಣ್ಣ ಅಣ್ಣ ಹೇಳಿದ ಹೆಂಗೆ ಅಂತಂದ್ರೆ, ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಹೊರತು ಉಪ್ಪಿನಕಾಯಿ ಊಟ ಆಗಬಾರ್ದು. ಮುಖ್ಯವಾದ ಊಟ ಅದೇ ಆಗಬಾರ್ದು. ಈಗ ನಮಗೂ ನಿಮ್ಗೆಲ್ಲ ಗೊತ್ತಿದ್ದಂಗಣ್ಣ, ನಾವೇ ಮಾಡ್ತಿದ್ದು ಆ ಕಡೆ ದಡ ಮೂಲೆನೆಲ್ಲ ನೀರು ಒಳ್ಳೆ ಜಾಗವ ಹೊಲಕ್ಕೆ ಬಿಟ್ಕಂತಿರ್ಲಿಲ್ಲ. ನೀರುಳ್ಳ ಜಾಗನ ನೀರುಳ್ಳ ಜಾಗಕ್ಕೆ ಹೋಗಿ ಕಳಿಸ್ತಿದ್ವಿ. ಆ ನೀರು ಮೆಕ್ಕಲು ಮಣ್ಣು ಮೇಲೆ ಕೊಚ್ಚು ಹೋಗ್ದಂಗೆ ಉದಿಯಕ್ಕೆ ಅಂತಿದ್ದು, ಕಾಟ್ಕಾಗ್ಲಿ ಇದಕ್ಕಾಗ್ಲಿ. ಆಮೇಲೆ ಮೊದ್ಲೆಲ್ಲ ಮಳೆ ಆಶ್ರಯದಲ್ಲಿ ಇದ್ದಾಗ ಮಳೆ ನೀರು ಅಷ್ಟೇ ಬೀಳೋದು, ಕೊಚ್ಚೋಗ ಮಳೆ ಬಂದಿದ್ರೆ ಅದು ಚರಂಡಿಲಾಸಿ ಹೋಗೋದು ಗಲ್ಲಿ ಮಾಡಿ. ಈಗ ಅದಿಲ್ಲ, ಕೆಲವ್ರು ಮಾಡ್ಕೊಂಡಿರ್ಬೋದು ಈ ಸ್ಪ್ರಿಂಕ್ಲೇರು ಡ್ರಿಪ್ಪು ಎಲ್ಲ. ಮೊದ್ಲೆಲ್ಲ ಪೈಪಗೆ ಬಿಟ್ಬಿಟ್ಟು ಮೇಲಿಂದ ಕೆಳಗ್ಳವರೆಗೂ ನೀರು ಮಣ್ಣು ಎಲ್ಲ ಕೊಚ್ಚಿ ಕೊಚ್ಚಿ, ಅದರಿಂದಾಗಿ ನೀನ್ ಹೇಳ್ದಂಗ ಅಣ್ಣ ಹಿಂದೆ ಮುಂದೆ ಆಗಿತಿ, ಜಳ್ಳಿಸ್ಕೊಂಡಂಗೆ ಜಾಲಿಸ್ಕೊಂಡಂಗೆ ಮೆಕ್ಕಲು ಮಣ್ಣೆಲ್ಲ ಕೆಳಗ್ ಬಂದು ಬರೀ ಜಲ್ಲಿ ಹಂಗ್ ಉಳ್ಕೊಂಡು ಆ ಪರಿಸ್ಥಿತಿನೂ ಉಂಟಾಗ ಚಾನ್ಸ್ ಇರ್ತೈತಿ. ನೀನ್ ಹೇಳ್ದಂಗೆ ಅದನ್ನೇ ಮಾಗಿಸ್ಕೋಬೇಕು. ಅದಕ್ಕೆ ನೀನ್ JCB ಟ್ರ್ಯಾಕ್ಟರ್ ಯಾವ್ದಕ್ಕೂ ಹೇಳಕ್ ಹೋಗ್ಬೇಡ ಶಂಕರಣ್ಣ, ಬೇಕಾದ್ರೆ ನಾನು ಬರ್ತೀನಿ ಒಂದ್ ದಿವಸ ಒಂದ್ 2 ಹಾರೆ ಗುದ್ಲಿ ತಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ಹೊತ್ಕೊಂಡು ಇದ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ತಿದ್ದೀನಿ. ಇವನ್ ದುಡ್ಡು ಇರ್ತದಲ್ಲ ರಮೇಶಣ್ಣ, ಜೋಬಲ್ಲಿ ಕುಣಿತಾನೆ. ಅದು ಈ ಸಲ ಹಿಂಗ್ ಮಾಡೋಣ ಅಣ್ಣಯ್ಯ. ನೀನ್ ಹೇಳ್ದಂಗೆ ನನಗೆ ಕೆಲವು ಸಲ ಹಂಗಾಯ್ತದೆ, ಎಲ್ಲರೂ ಮಾಡ್ತಾವ್ರಲ್ಲ ನಾನು ಯಾಕೆ ಮಾಡಬಾರ್ದು ಅಂತ ಅನ್ಸ್ಬಿಡ್ತದೆ. ಈಗ ನೀನ್ ಹೇಳ್ದಂಗೆ ಸುಮ್ನೆ ಎರ್ಚದಂಗೆ ಈ ಒಂದ್ರೆ ಎರ್ಚದಂತ ಹಂಗೆ ಎರ್ಚಕೊಂಡ್ ಎರ್ಚಕೊಳ್ಳೋಣ ಈ ಸಲ. ಈಗ ನೋಡು ಅಣ್ಣಯ್ಯ, ನಾನು ನಾಳೆ ನಾಡಿದ್ರಿಂದ ಹೊಸಿ ಚಳಿ ಕಡಿಮೆ ಆಯ್ತದೆ, ಇನ್ನ ಶಿವಶಿವ ಅಂತ ಹೋಗುತ್ತೆ ಅಂತ. ಶಿವಶಿವ ಅಂತ ಹೋಯ್ತದೆ. ಮುಂದೆ ನಮ್ಮ ಈ ಗಿಡ ಮರಗಳಿಗೆ ಈ ಜಾನುವಾರುಗಳಿಗೆಲ್ಲ ನೀರಿ ಒಸಿ ಯೋಚನೆ ಮಾಡಬೇಕಾದ ಸಂದರ್ಭ ಶುರು ಆಗ್ಬಿಡ್ತದೆ. ಅದ್ರಲ್ವೇ ಸ್ವಲ್ಪ ತೋಟಪಾಠ ಮಾಡ್ಕೊಂಡಿರ್ತಾರಲ್ಲ ನೋಡ್ಕೋಬೇಕು. ಈಗ ಅಡಿಕೆ ಅಂತ ಸಿಕ್ಕಾಪಟ್ಟೆ ಹಾಕವ್ರೆ, ತೆಂಗೈತೆ, ಮಾವು ಐತೆ, ಸಪೋಟ ಬೆಳೀತಾರೆ. ಈಗ ತೋಟಗಾರಿಕೆ ಬೆಳೆಗಳೇ ಜಾಸ್ತಿ ಅಲ್ಲ ರಮೇಶ್ ಅಣ್ಣ, ತೋಟಗಾರಿಕೆ ಬೆಳೆಗಳು ಜಾಸ್ತಿ ಇರೋದ್ರಿಂದ ಇವು ನೀರ್ ಕೇಳಂತವೆ. ಕೆಲವು ನೀರು ಜಾಸ್ತಿ ಬೇಕಾಗಿಲ್ಲ, ಇನ್ ಕೆಲವಕ್ಕೆ ಬೇಕೇ ಬೇಕು. ಈಗ ಅಡಿಕೆ ಅಂತವಕ್ಕೆ ನೀರ್ ಬೇಕೇ ಬೇಕು ಆಯ್ತಾ. ಅದಕ್ಕೋಸ್ಕರವ ಯಾವ ಟೈಮಲ್ಲಿ ಎಷ್ಟು ಬಿಡ್ಬೇಕು ಇದು ನೋಡ್ಕೊಂಡು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಈಗ ಕೆಲವರು ಹನಿ ನೀರಾವರಿ ಮಾಡ್ಕೊಂಡಿರ್ತಾರೆ, ಕೆಲವರು ತುಂತುರು ನೀರಾವರಿ ಅಂತ ಮಾಡ್ಕೊಂಡಿರ್ತಾರೆ. ಅವೆಲ್ಲ ನೀಟಾಗಿ ವರ್ಷಕ್ಕೊಂದ್ಸರಿ ನೀಟಾಗಿ ಒಳಗಡೆ ಕಸ ಪಸ ಕಟ್ಕೊಂಡಿದ್ರೆ ಆಸಿಡ್ ಪಾಸಿಡ್ ಹಾಕ್ಬಿಟ್ಟು ತೆಗಿಯೋದು ಎಲ್ಲ ಮಾಡ್ಕೊಂಡು ಈಗ ನೀರು ಬುಡಕ್ ರೆಡಿ ಆಗ್ಬೇಕು ನಾವೀಗ. ಅಂದ್ರೆ ಈಗ ರಮೇಶ್ ಅಣ್ಣ ಹೇಳ್ತಾ ಅಂದ್ರೆ ನಾವೀಗ ಮೊದಲು ಪೈಪ್ಗಳನ್ನೆಲ್ಲ ಕಿಳ್ಳಿನ ಮಾಡಿ ಮಡಿಕಬೇಕು. ಹೆಂಗೆ ಎಲ್ಲ ಮರಕ್ಕೆಲ್ಲ ಕಟ್ಟಿ ಕಟ್ಟಿ ಕಟ್ಟಿ ಇಟ್ಕೊಂಡಿದ್ವಾ, ಅವನ್ನೆಲ್ಲ ಕೆಳಗೆ ಇಳಿಸ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಒಂದಪ್ಪ ಒಂದ್ ವಾರ ಅಥವಾ ಒಂದ್ 15 ದಿನದಲ್ಲಿ ನೀಟಾಗೆಲ್ಲ ಜೋಡಿಸ್ಕೊಬಿಡ್ಬೇಕು. ಆಮೇಲೆ ನೀರನ್ನ ಮಿತವಾಗಿ ಬಳಸಬೇಕು ಅಂತ ಹೇಳ್ತಾವನೆ. ಈಗ ಅಣ್ಣಯ್ಯ ನೀ ಕಾಣಂಗೆ ನೋಡು, ಈ ಸಲ ಒಳ್ಳೆ ಮಳೆ ಆಗೈತೆ. ನನಗನ್ಸಿದ ಪ್ರಕಾರ ಅಂತರ್ಜಲ ಅಷ್ಟೇನು ಕಡಿಮೆ ಆಗಿರಕ್ಕಿಲ್ಲ ಅಂತ ಅನ್ಕೋತೀನಿ. ಹಂಗನ್ಬಿಟ್ಟು ಜಾಸ್ತಿ ನೀರ್ ಹೊಡ್ಕೋಬಾರ್ದು ಅಂತೀಯ. ಅಲ್ಲ ಎಷ್ಟು ಬೇಕು ಅಷ್ಟು ಶಂಕರಣ್ಣ, ಕೆಲವು ಬೆಳೆಗಳಿಗೆ ಇಂಥ ಟೈಮಲ್ಲೇ ಬೇಕು ಅಂತ ಇರ್ತದೆ. ಈಗ ಹೂ ಬಿಟ್ಟಾಕ್ಬೇಕು, ಒಂಚೂರು ಕಾಯಿ ಕಾಯಿ ಕಚ್ಚಬೇಕು, ಆಮೇಲೆ ಬೇಕಿಲ್ಲ. ನೀನ್ ಜಾಸ್ತಿ ಮಾಡಿದಷ್ಟು ಉದುರೋಗ್ಬಿಡ್ತದ ಆಮೇಲೆ. ನೀರ್ ಜಾಸ್ತಿ ಆಯ್ತು ಅಂತ ತಡೆಯಕ್ಕಿಲ್ಲ, ಅದು ಉದುರೋಯ್ತದೆ. ಆಮೇಲೆ ಏನು ಈಗ ಈ ಹಾಯ್ ನೀರು ಅಂತ ಹೇಳಿ ಮಾಡೋರು, ಅದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು. ಈಗ ಹಾಯ್ ನೀರು ಮಾಡಕ್ಕೆ ಹೋಗ್ಬಾರ್ದು, ನೀರು ವೇಸ್ಟ್ ಕಳೆ ಬರ್ತದೆ. ಮೇಲಿರೋ ಮಣ್ಣು ಗೊಬ್ಬರ ಪೊಬ್ಬರ ಎಲ್ಲ ಕೊಚ್ಚಿಕೊಂಡು. ಅದಕ್ಕೋಸ್ಕರವ ಈಗೇನು ಹೆಚ್ಚು ಕಮ್ಮಿ ಎಲ್ಲರೂ ನೀರಾವರಿ ಅಂತ ಮಾಡ್ಕೊಂಡವ್ರೆ, ಎಷ್ಟು ಬೇಕು ಯಾವ ಟೈಮಿಗೆ ಬೇಕು ಆ ತರದ್ ಮಾಡ್ಕೋಬೇಕು. ಇನ್ನ ಸ್ವಲ್ಪ ಅಡಕೆ ಪಡಕೆ ಹಾಕೊಂಡ್ರೆ ಬಿಸಿಲೇಟ್ ಜಾಸ್ತಿ ಅಲ್ಲ, ಸ್ವಲ್ಪ ಬಿಸಿಲು ಬೀಳದಂಗೆ ಸುಣ್ಣ ಪಣ್ಣ ಹೊಡ್ಕೊಳ್ಳೋದು. ಈ ಸಣ್ಣ ಗಿಡಗಳಿದ್ರೆ ಒಂಚೂರು ಸುಣ್ಣ ಹೊಡ್ಕೊಂಡ್ರೆ ಅದು ಬಿಸಿಲಿನ ಕಾವು ಕಡಿಮೆ ಆಯ್ತದೆ. ಮರದ ಅಡಿಕೆ ಕಾಂಡಕ್ಕೆ ಬಿಸಿಲು ಬಿದ್ದ್ಬಿಟ್ರೆ ವಾಟ್ ಹೊಡೆದ್ಬಿಡ್ತವೆ. ಆಮೇಲೆ ಯಾವಾಗ್ಲೂ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈ ಸುಣ್ಣ ತಂದು ಪ್ರತಿ ವರ್ಷ ಹೊಡೆಯೋದು ಮಾಡೋದಕ್ಕಿಂತಲೂ ಈ ಯಾವ ಕಡೆಯಿಂದ ಸೂರ್ಯ ಹುಟ್ಟತಾನೆ ಟೈಮಲ್ಲಿ ಯಾವ ಕಡೆ ಮುಳುಗ್ತಾನೆ ನೋಡ್ಕೊಂಡು ಆ ಕಡೆಗೆ ಸ್ವಲ್ಪ ನೆರಳು ಮರ ಹಾಕಬಿಟ್ರೆ ಅಂತವ ಇಂತಾವು ಸ್ವಲ್ಪ ಮರ ಆಗಿರ್ತಾವ. ಏನು ಅಡಕೆ ಗಿಡಕ್ಕೆ ಬಿಸಿಲು ಬೆಳಕಲ್ಲ ಅಂತವ, ಬಿಸಿಲು ಬೆಳಕಲ್ಲ ಇಂತವೆಲ್ಲ ಮಾಡ್ಕೊಳಕ್ಕೆ ಇದು ಒಳ್ಳೆ ಟೈಮ್. ಹೇಳಿದ ಸರಿ ಕರ್ಡ್. ಈಗ ನೋಡು ಅಣ್ಣಯ್ಯ, ನೀನ್ ಹೇಳಿದಾಗ ಈಗ ಅಡಕೆ ಗಿಡಕ್ಕೆಲ್ಲ ಸುಣ್ಣ ಹೊಡಿಬೇಕು ಅಂದಂಗೆ, ನಾನ್ ಹಿಂಗೆ ಮೊನ್ನೆ ಊರ್ ಕಡೆಯಿಂದ ಬತ್ತಾ ಇದೆ ಪೇಟೆ ಕಡೆಗೆ ಹೋಗೋಣ ಅಂತ ಹೇಳಿಂತ. ಎಲ್ರು ಒಂದೊಂದಕ್ಕೆ ಎರಡೆರಡಕ್ಕೆ ಹೊಡೆದ್ಬಿಟ್ಟು ಈ ಸುಣ್ಣ ಎರಚುತ್ತಾ ಇದಾರೆ ಭೂಮಿಗೆ. ನಾನು ಯಾವ ಯೋಚನೆ ಮಾಡಿದೆ, ಬಹುಶಃ ಏನಾದ್ರು ಈ ಕ್ಯಾಲ್ಸಿಯಂ ಅಂಶ ಏನಾದ್ರು ಭೂಮಿನಾಗೆ ಕಡಿಮೆ ಆಗಿದಾಗ ಎರಚ್ಕೋತಾರ ಏನೋ ಅಂತವ. ಇದಕ್ಕೆ ಏನಾದ್ರು ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟೆ ಸುಣ್ಣ ಹಾಕಬೇಕಾ ಹೆಂಗೆ? ಅದು ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಹಾಕೊಳ್ಳೋದು ಒಳ್ಳೇದು. ಈಗ ಸುಣ್ಣ ಸಾಮಾನ್ಯವಾಗಿ ಯಾಕೆ ಎರಚ್ಕೋತಾರೆ ಅಂತ ಅಂದ್ರೆ, ಮಣ್ಣೆಲ್ಲ ಒಂಥರ ಜಿಗ್ಟಾಗ್ಬಿಟ್ಟಿರ್ತದೆ, ಉತ್ಬಿಟ್ರೆ ಎಲ್ಲ ಹೆಪ್ಪೆ ಹೆಪ್ಪೆಂಗೆ ಆಗಿರ್ತದೆ. ಅಂದ್ರೆ ಮಣ್ಣು ಸ್ವಲ್ಪ ಗಟ್ಟಿ ಆಗಿರ್ತದೆ ಅಂತ ಹೇಳ್ಬಿಟ್ಟು. ಅದು ಮಣ್ಣು ನೋಡು, ಯಾವುದೇ ಬೆಳೆಗಾಗ್ಲಿ ಮಣ್ಣು ಸ್ವಲ್ಪ ಹುಡಿ ಹುಡಿ ಆಗಿದ್ರೆ ಚಂದ, ನೀರು ಹಿಡ್ಕೊಳಕ್ಕೆ, ನೀರ್ ಬಸ್ದು ಇಂತವಕ್ಕೆಲ್ಲ ಅನುಕೂಲ ಆಯ್ತು. ನೀನ್ ಈ ತರ ಆಗ್ಬಿಟ್ರೆ ಮಣ್ಣು ಹಾಳಾಗ್ಬಿಟ್ರೆ ಕರ್ಲ್ ತರ ಆಗ್ಬಿಟ್ಟು ನೀನ್ ಕಾಂಕ್ರೀಟ್ ಹಾಕೋದೇ ಬೇಡ, ನಿಂತ್ಕೊಂಡ್ಬಿಡ್ತೀವಿ. ಸುಣ್ಣ ಬಳಕೆ ಮಾಡ್ತಾರೆ. ಅದು ಒಂದ್ಸರಿ ನಾವು ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಶಂಕರಣ್ಣ, ಆಮೇಲೆ ಇದ್ ಮಾಡ್ಕೋಬೇಕು, ಕೇಳಬೇಕು ಅಂತಾರೆ. ಇದು ಎಷ್ಟು ಮಟ್ಟಿಗೆ ಹಾಕ್ಬೇಕು, ಈ ಡೋಲಮೈಟ್ ಹಾಕ್ಬೇಕಾ ಇಲ್ಲ ಸುಣ್ಣನೆ ಹಾಕ್ಬೇಕಾ ಏನು ಅಂತ ತಿಳ್ಕೊಂಡು ಹಾಕಂತದ್ದು ಅದು ಬಾರಿ ಒಳ್ಳೇದೊಂದು ಕ್ರಮ. ಅಲ್ಲ ಈಗ ಅದಕ್ಕೆ ಸಗಣಿ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ ಆಮೇಲೆ ಮಂದೆ ಕೂರ್ಸೋದು ಮಾಡ್ಬಿಟ್ರಣ್ಣ, ಅದೆಲ್ಲ ಬಾರಿ ಸುಮೂತ್ ಆಗುತ್ತೆ. ಬಾರಿ ಬಾರಿ ನೀವು ಯಾವ ಕೆಮಿಕಲ್ಸ್ ಅಂತೀವಲ್ಲ ಅದು ಯಾವ್ದು ಬೇಡ ಕಣ. ಈಗ ಹುಟ್ಟಿದ್ಕೆ ಶಂಕರಣ್ಣ ಇದೆಲ್ಲ ಅನುಭವ. ಒಂದು ವಾರಗಟ್ಟಲೆ ಆ ಒಂದು ಅಡಿಕೆ ತೋಟಕ್ಕೋ ತೆಂಗಿನ ತೋಟಕ್ಕೋ ಕೂರಿಸ್ಬಿಡ್ತು ಅಂದ್ರೆ ಕುರಿಗಳು ತುಂಡು ತುಡದೆ ಪುಡಿ ಮಾಡಿ ಸಣ್ಣಗ್ ನೆಶ ಮಾಡ್ದಂಗೆ, ಜೊತೆಗೆ ಸಗಣಿ ಇರುತ್ತಾ, ಜೊತೆ ಗಂಜಲ ಇರ್ತೈತಾ, ಅದ್ರ ಜೊತೆಗೆ ಸಾಧ್ಯ ಆದ್ರೆ ಒಂಚೂರು ಹಸಿರೆಲೆ ಗೊಬ್ಬರ ಎಂತದ್ದು ಉಳ್ಳಿ ಕಾಳು ಪಳ್ಳಿ ಕಾಳು ಚೆಲ್ಲಿ ಅಥ್ಲ ಒಂದಿಷ್ಟುದ್ದ ಆಗ್ತಿದ್ದಂಗೆ ಮೊಚ್ಚಕ್ಕೆ ಒಡಿಸ್ಬಿಟ್ರೆ ಬೇಸೆಯ ಮಣ್ಣು ಸುಮ್ಮಂತ ಆಗುತ್ತೆ. ಈ ನೀನ್ ಹೇಳ್ದಂಗೆ ಕಂಚು ಕಟ್ಟಿದಂಗೆ ಆಗಕ್ಕಲ್ಲ. ಅವೆಲ್ಲನು ಈ ಟೈಮಲ್ಲಿ ಕೆಲವು ಮಾಡೋ ಅಂತ ಕೆಲ್ಸಗಳಿರ್ತವೆ ರಮೇಶ್ ಅಣ್ಣ. ಇಂಥವ ಮಾಡ್ಕೊಬಿಟ್ರೆ ಆಮೇಲೆ ಸ್ವಲ್ಪ ಆರಾಮಾಗಿ ಇರ್ಬೋದು ನಾವು ಮಳೆಗಳ ಬರೋವರೆಗೂ. ಆಮೇಲೆ ಇದು ಅಣ್ಣಯ್ಯ ನೀನ್ ಆಗ್ಲೇ ಹೇಳ್ದಲ್ಲ, ಈಗ ಹೊಲದ ಮಣ್ಣೆಲ್ಲ ಹೊಸಿ ಹೆಪ್ಪೆಪ್ಪು ಅಂತಿಲ್ಲ, ಅದ್ರ ತೋಟದ ಮಣ್ಣು ಮಾತ್ರ ಯಾವಾಗ್ಲೂ ಒಂಥರ ಸ್ಮೂತ್ ಆಗಿ ಹುಡುಗಿಯಾಗೇ ಇರ್ತದೆ. ಈ ಹೊಲದ ಮಣ್ಣು ಯಾಕೆ ಹಿಂಗೆ ಹೆಂಗೆ ಇಷ್ಟೊಂದು ಗಟ್ಟಿಯಾಗಿ ಹೆಪ್ಪ ಬಿಡ್ತದೆ ಅಂತ? ಈ ಉಳುಮೆ ಜಾಸ್ತಿ ಮಾಡ್ತೀವಲ್ಲ ಶಂಕರ, ಉಳುಮೆ ಮಾಡಿದಾಗ ಏನಾಯ್ತದೆ, ಮಣ್ಣು ಒಂಥರ ಅದಕ್ಕೆ ತಂಗಾಯ್ತದೆ, ಅದಕ್ಕೆ ತಂಗಾಗಿ ಅದು ಒಂಥರ ಗಚ್ಚ ಕಟ್ಕೊಬಿಡುತ್ತೆ. ಅಂದ್ರೆ ಹೆಚ್ಚಿಗೆ ನಾವು ಟ್ರ್ಯಾಕ್ಟರ್ ಹಾಕಿಸ್ತೀವಲ್ಲ ಅದ್ರದ್ದು ಪರಿಣಾಮ ಇರ್ಬೋದು. ಈಗ ತೋಟದಲ್ಲಿ ನೋಡು, ಅಲ್ಲೂ ಹುಳ ಅಂತ ತೋಟಗಳವಲ್ಲ, ಅಲ್ಲಂತೂ ವಾರಕ್ಕೊಂದರೆ ಉಳದ್ಲೇ ಇರ್ತಾರೆ ಆಯ್ತಾ. ಈ ಕೆಲವು ಉಳಕ್ಕಾಗದೆ ಇರ ಅಂತವೇ ಅಡಕೆ ಹತ್ತಿರ ಹಾಕ್ಬಿಟ್ಟಿರ್ತಾರೆ, ಇಲ್ಲ ತೆಂಗ ಹತ್ರ ಹಾಕಿರ್ತಾರೆ, ಅಂತವ್ ಆಯ್ತಾ ಇಲ್ವಲ್ಲ, ಉಳಕ್ಕಾಗದೆ ಇರೋವಷ್ಟೇ ಬಿಡ್ತಾರೆ. ಆ ತೋಟಗಳು ಚೆನ್ನಾಗಿರ್ತದೆ ಯಾಕೆ ಅಂತ ಅಂತಂದ್ರೆ ಅಲ್ಲಿ ಗಚ್ಚಾಕಲ್ಲ ಆಯ್ತಾ, ಟ್ರ್ಯಾಕ್ಟರ್ ಓಡಾಡಕ್ಕಿಲ್ಲ, ಅದು ಮಣ್ಣು ಸ್ವಲ್ಪ ಚೆನ್ನಾಗಿರುತ್ತೆ, ಉಳಕ್ಕಾಗದೆ ಇರೋದ್ರಿಂದ ಅಲ್ಲಿರೋಂತ ಸಣ್ಣ ಸಣ್ಣ ಈ ಸೂಕ್ಷ್ಮಾಣು ಜೀವಿಗಳು, ಆಮೇಲೆ ಕೀಟಗಳು, ಆಮೇಲೆ ಎರೆಹುಳಂತವು ಅವೆಲ್ಲ ಕೆಲಸ ಮಾಡ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡಿರ್ತವೆ. ಮಣ್ಣು ಯಾವಾಗ್ಲೂ ನೋಡು ಆತರ ಇರ್ಬೇಕು ಶಂಕರಣ್ಣ, ಆತರ ಇತ್ತು ಅಂದ್ರೆ ನಮ್ಮ ಮಣ್ಣು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ನಾವು ಯಾವ ಬೆಳೆನಾರು ಬೆಳಿಬಹುದು. ತೋಟ ಕಾಲಿಟ್ಕೊಂಡು ಹೋದ್ರೆ ಈ ಚಪ್ಪಲಿ ಹಾಕೊಂಡ್ರು ಕೈ ಕಾಲೆಲ್ಲ ಉರಿತವ, ಇನ್ನ ಬರೀ ತೋಟಕ್ಕೆ ಕಾಲ ಗುಡಾಡ ಅಂತ ಆಸೆ ಆಗುತ್ತೆ. ಹಂಗಿದ್ದಾಗ ಮಣ್ಣು ಹಂಗಿದ್ರೆ, ಮಣ್ಣು ಹಂಗಿದ್ರೆ ಇಲ್ಲಾಂದ್ರೆ ಹಣ್ಣು ಹೇಳ್ದಂಗೆ ಮುಳ್ಳಾವ್ಗೆ ಮೇಲೆ ಕಾಲಿಟ್ಟಂಗ ಆಗ್ತದೆ. ಇಲ್ಲ ನಾವು ಎಲ್ಲವ ಹೊಲ ಉಳ್ತಿದ್ವಲ್ಲ ಶಂಕರಣ್ಣ, ಏನ್ ಹೊಸಿ ಉಳ್ತಾ ಇದ್ವಾ, ಯಾರೋ ಒಬ್ಬ ಲೆಕ್ಕ ಹಾಕಿದ್ನಂತೆ, ಒಂದ್ ಎಕರೆ ಹೊಲ ಉತ್ತರೆ 28 ಕಿಲೋಮೀಟರ್ ಓಡಾಡದಂಗೆ ಅಷ್ಟು ಓಡಾಡಿದ್ರು. ಚಪ್ಪಲಿ ಹಾಕೊಂಡಿರಲ್ಲ, ಬೂಟ್ಸ್ ಹಾಕೊಂಡಿರಲ್ಲ, ಚಪ್ಪಲಿ ಹಾಕೊಂಡ್ರೆ ಅದ್ರಲ್ಲೇ ಹೊಡೆದ್ಕೊಳ್ತಾರೆ. ಆಮೇಲೆ ಎಲ್ಲಕ್ಕಿನ್ನ ಮುಖ್ಯವಾಗಿ ಅಣ್ಣ, ಒಂದು ಭಕ್ತಿ ಭಾವನೆ ಇತ್ತು, ಬ್ಯಾಸೆ ಹೊಡಿವಾಗ ನೀನ್ ಚಪ್ಪಲಿ ಹಾಕಬಾರ್ದು, ಅದು ಯಾವ ಕಾರಣಕ್ಕಿತ್ತೋ ಬೇರೆ ವಿಷಯ. ಆದ್ರೆ ನಾವು ಬೇರೆ ಕೆಲಸ ಮಾಡುವಾಗ ಒಂದು ಮುಳ್ಳು ಹೋಗ್ತಿರ್ಲಿಲ್ಲ, ಯಾಕೆಂದ್ರೆ ಬ್ಯಾಸೆ ಇದ್ದಾಗ ಮುಳ್ಳು ಹೋಗ್ತಿದ್ದಂಗೆ ಆ ಜಾಗದಿಂದ ಅದನ್ನ ಬಗದೆ ಹಾಕಾಗಲಿ ಆ ಮುಳ್ಳಿನ ಗಿಡ ತಂದು ಅಚ್ಚಿಗೆ ಹಾಕ್ತಾರೆ, ಯಾಕೆಂದ್ರೆ ಗೆರೆ ಪಕ್ಕ ಗೆರೆ ಹೋಗ್ತಿದ್ವ, ಪ್ರತಿ ಹೆಜ್ಜನು ಮುಳ್ಳಿತಲ್ವ ತಡ್ಕಾಡ್ಕೊಂಡು ತೆಗೆದಾಕ್ತದ್ದು. ಅವಾಗ ಹತ್ತಿ ಬಿಡಿಸಾಕಿರ್ಬೋದು, ಕಾಳು ಕುಯ್ಯಕಿರ್ಬೋದು, ಇನ್ನೊಂದು ಯಾತ್ಕಾರ ಇರ್ಬೋದು, ಓಡಾಡಕ್ಕೆ ಹೊಲದೊಳಗೆ ಮುಳ್ಳೇ ಇರ್ತಿರ್ಲಿಲ್ಲ. ಇವತ್ತು ಟ್ರ್ಯಾಕ್ಟರ್ ಹೊಡಿತಾರೆ, ಮುಳ್ಳೇ ಅದ್ರೊಳಗೆ ಇರ್ತವೆ. ಟ್ರ್ಯಾಕ್ಟರ್ ಹಿಂದೆ ನಾವು ಹೋಗ್ಲ್ವಲ್ಲ, ಎತ್ತಿನಿಂದಾಗಿದ್ರೆ ನಾವು ಹೋಯ್ತಾ ಇದ್ವಿ, ಎಲ್ಲ ಕಳೆ ಪಳೆ ಎಲ್ಲ ಕೀಳ್ತಾ ಇದ್ವಿ, ಒಂದ್ ಕಡೆ ತೆಗ್ದಾಕ್ತಾ ಇದ್ವಿ. ಈಗ ಟ್ರ್ಯಾಕ್ಟರ್ ಹೋಗೋದೇ ಇಲ್ವಲ್ಲ. ಆಮೇಲೆ ಅಣ್ಣಯ್ಯ ನೋಡಿ, ಈಗ ಇಷ್ಟು ದೂರ ನಡ್ಕ ಬಂದ್ಬಿಟ್ಟು ಮಾತಾಡ್ಕೊಂಡು, ನನ್ಗೀಗ ಅರ್ಜೆಂಟ್ ಆಗಿ ಒಂದ್ ಟ್ರ್ಯಾಕ್ಟರ್ ಬೇಕೇ ಬೇಕು, ನಾಳೆ ಯಾರನ್ನಾರು ಒಂದ್ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿಸ್ಕೊಡು. ಹೇಳ್ತೇವೆ ಬಿಡು, ನಮ್ಮ ಜಗಣ್ಣ ಅವನಲ್ಲ, ಜಗಣ್ಣಂಗ್ ಹೇಳಿದ್ರೆ ನಾನು ಹೇಳಿದ್ರಿಲ್ಲ ಅನ್ನಕ್ಲ, ಬೇರೆದಿದ್ರು ಬಿಟ್ಬಿಟ್ಟು. ಆಮೇಲೆ ಯಾಕೆ ಅಂತ ಕೇಳ್ಬೇಕು ನೀನು, ಯಾಕೆ ಅಂತಂದ್ರೆ ಈಗ ಕಣದಲ್ಲಿ ಹುಲ್ಲೆಲ್ಲ ಅಲ್ಲೇ ಹಾಕ್ಸ್ಬಿಟ್ಟಿದೀನಿ, ಹೊಸಿ ಕಡೆಗೆ ಹೊರ್ಸಾಕಿದ್ರೆ ಹೊಸಿ ಮನೆಗೆ ಇಟ್ಕೊಂಡು ಬಾಕಿದ ಮಾರಾಟ ಮಾಡ್ದ ಅಂತ ಹೇಳಿ ಹುಲ್ಲು ಹೊರ್ಸಕ್ಕೆ ನಾನು ಗೊಬ್ಬರ ಹೊರ್ಸಕ್ಕೆ ಅಂತ ಅನ್ಕೋಬೇಡ ಟ್ರ್ಯಾಕ್ಟರ್. ಅಲ್ಲ ಗೊತ್ತಾಯ್ತು ನನ್ಗೆ, ನಾನ್ ನೋಡ್ತಾ ಇದ್ದೀನಿ ಸುಮಾರು ಕಡೆ, ಹುಲ್ಲು ಒಂಥರವ ಅದುವೇ ಒಂಥರ ಅಮೃತ ಇದ್ದಂಗೆ, ಹುಲ್ಲೇ ಇಲ್ಲ ಈಗ. ಅಂತದ್ರಲ್ಲಿ ಸಿಕ್ಕಾಪಟ್ಟೆ ಕುಯ್ಯೋದು, ಈ ಟ್ರ್ಯಾಕ್ಟರ್ ತುಂಬುವಾಗ ಸರಿ ತುಂಬಕ್ಕಲ್ಲ, ಏನ್ ಉದ್ಕು ಚೆಲ್ಕೊಂಡ್ರೆ ಬಾರಿ ಹಿಂಸೆ. ಮೊದ್ಲು ಒಂದ್ ಗುಡ್ಡೆ ಅಂದ್ರೆ ಅದ್ ಏನ್ ಶ್ರದ್ಧೆಯಿಂದ ಹಾಕಾರ, ಉಗುರು ಕಣ್ಣಾಗ ಕಾಳ ಹಾಕೋಣರು ಅಂತ ಗಾದೆ ಹೇಳ್ತಿರ್ಲಿಲ್ಲ ಆಯ್ತಾ, ಕಣ್ಣಾಗೆ ಉಗುರು ಕಣ್ಣಾಗ ಹಾಕೋಣರು. ಅದಕ್ಕೋಸ್ಕರವ ಸ್ವಲ್ಪ ನೀಟಾಗಿ ಕಟ್ಸು, ಹೊರ ಕಟ್ಸು ಆಯ್ತಾ, ಅದು ತುಂಬಿಸುವಾಗ್ಲೂ ನೀಟಾಗಿ ಕಟ್ಟಿಸ್ಕೊಂಡು ತಗೊಂಡು ಹೋಗ್ಬೇಕು. ನೋಡು ಒಂದ್ ಕಡ್ಡಿ ಹುಲ್ಲು ವೇಸ್ಟ್ ಆಗ್ಬಾರ್ದು. ಇಲ್ಲ ಈಗ ಅದು ಹೆಂಗಂತಂದ್ರೆ ನಮಗೆ ಅನ್ನ ಹೆಂಗ್ ಮುಖ್ಯವೋ ದನಕರುಗಳಿಗೂ ಹುಲ್ಲು ಅಷ್ಟೇ ಮುಖ್ಯ. ಓ ರಮೇಶಣ್ಣ ನೋಡಲಾಗ್ಲಿ, ಎಷ್ಟೊಂದ್ ಜನ ಸೇರ್ಕೊಂಡವ್ರೆ, ನೀನ್ ನೋಡಿ ಇಟ್ಕೊಂಡಿರ ಚಾಪೆ ಆಸು, ಇಲ್ಲೇ ಕೂತ್ಕೊಂಡ್ರೆ ಚೆನ್ನಾಗ್ ಕಾಣ್ತದೆ, ಕೂತ್ಕೊಂಡ್ರು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಅರಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಉಗುರು ಕಣ್ಣಾಗ ಹಾಕೋಣರು. ಅದಕ್ಕೋಸ್ಕರವ ಸ್ವಲ್ಪ ನೀಟಾಗಿ ಕಟ್ಸು, ಹೊರ ಕಟ್ಸು ಆಯ್ತಾ, ಅದು ತುಂಬಿಸುವಾಗ್ಲೂ ನೀಟಾಗಿ ಕಟ್ಟಿಸ್ಕೊಂಡು ತಗೊಂಡು ಹೋಗ್ಬೇಕು. ನೋಡು ಒಂದ್ ಕಡ್ಡಿ ಹುಲ್ಲು ವೇಸ್ಟ್ ಆಗ್ಬಾರ್ದು. ಇಲ್ಲ ಈಗ ಅದು ಹೆಂಗಂತಂದ್ರೆ ನಮಗೆ ಅನ್ನ ಹೆಂಗ್ ಮುಖ್ಯವೋ ದನಕರುಗಳಿಗೂ ಹುಲ್ಲು ಅಷ್ಟೇ ಮುಖ್ಯ. ಓ ರಮೇಶಣ್ಣ ನೋಡಲಾಗ್ಲಿ, ಎಷ್ಟೊಂದ್ ಜನ ಸೇರ್ಕೊಂಡವ್ರೆ, ನೀನ್ ನೋಡಿ ಇಟ್ಕೊಂಡಿರ ಚಾಪೆ ಆಸು, ಇಲ್ಲೇ ಕೂತ್ಕೊಂಡ್ರೆ ಚೆನ್ನಾಗ್ ಕಾಣ್ತದೆ, ಕೂತ್ಕೊಳ್ಳೋಣ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಅರಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್.